ಬಿದ್ದಂಥ ನೀರು ಕ್ಲೀನಾಗಿ ಮಣ್ಣು ಕುಡಿಯುತ್ತೆ, ಮಣ್ಣಿಂದ ಆ ನೀರು ಹೊರಗಡೆ ಹೋಗುತ್ತೆ, ಯಾವುದೇ ಥರ ವಾಟರ್ ಸ್ಟ್ಯಾಗ್ನೇಷನ್ ಆಗಲ್ಲ ಅನ್ನೋ ಒಂದು ಇದನ್ನು ಖಾತ್ರಿಪಡಿಸ್ಕೊಂಡು ಆಮೇಲೆ ನಾವು ಭೂಮಿ ಸಿದ್ಧತೆ ಮಾಡಿಕೊಂಡು ಈ ಒಂದು ಬೆಳೆಗೆ ನಾವು ನಿಲ್ಲಬೇಕಾಗುತ್ತೆ ಸರ್. ಜೋಗ ಪ್ರದೇಶ ಇರತಕ್ಕಂಥದ್ದು, ನೀರು ನಿಲ್ತಕ್ಕಂಥ ಪ್ರದೇಶ, ತಗ್ಗು ಪ್ರದೇಶ, ಆಮೇಲೆ ಕಲ್ಲು ಜರುಗಿರ್ತಕ್ಕಂಥ ಪ್ರದೇಶ ಈ ಒಂದು ಬಾಳೆ ಬೆಳೀಲಿಕ್ಕೆ ಅಷ್ಟೊಂದು ಯೋಗ್ಯವಾಗಿರಲ್ಲ. ಪ್ರಯತ್ನ ಪಟ್ಟಷ್ಟು ಅದರಲ್ಲಿ ಸಕ್ಸಸ್ ಆಗ್ತಕ್ಕಂಥ ಸ್ಟೆಪ್ಗಳು ಕಡಿಮೆ ಇರೋದ್ರಿಂದ ನಾವು ಒಂದು ಮಣ್ಣು ಪರೀಕ್ಷೆ ಮಾಡಿಸಿ ಆ ಮಣ್ಣು ಸೂಕ್ತವಾಗಿದೆಯಾ ಅನ್ನೋದಕ್ಕೆ ಖಾತ್ರಿಪಡಿಸ್ಕೊಂಡು ಒಂದು ಬೆಳೆಗೆನ ಹೋಗ್ಬೇಕಾಗುತ್ತೆ ಸರ್. ಸೂಕ್ತ ಅಲ್ಲ ಅಂತ ಬಂದರೆ ಆ ಮಣ್ಣು ಪರೀಕ್ಷೆಯ ನಂತರ ಬಾಳೆ ಬೆಳೆಗೆ ಪೂರಕವಾದಂತಹ ಪೋಷಕಾಂಶಗಳನ್ನು ಮಣ್ಣಿಗೆ ಒದಗಿಸಿ ಅಲ್ಲಿ ಬಾಳೆ ಬೆಳೆಯನ್ನು ಪ್ರಯೋಗ ಮಾಡ್ಬೋದಾ ಒಬ್ಬ ರೈತ ಬೆಳಿಬೇಕು ಅನ್ನೋ ಆಸಕ್ತಿ ಇರತಕ್ಕಂಥ ರೈತರು? ಕೆಲವೊಂದು ನ್ಯೂನತೆಗಳಿದ್ರೆ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯತೆ ಇದೆ. ಎಕ್ಸಾಂಪಲ್ಲು ನಿಮಗೆ ಸಾರಜನಕ ರಂಜಕ ಪೊಟಾಷಿಯಂ ಅಂಶಗಳು ಭಾಳಷ್ಟು ಕಡಿಮೆ ಇದೆ, ಆರ್ಗ್ಯಾನಿಕ್ ಅಂಶ ಅಥವಾ ಸಾವಯವ ಇಂಗಾಲದ ಅಂಶ ಕಡಿಮೆ ಇದೆ ಅಂದರೆ ಅಂಥವನ್ನು ನಾವು ಸರಿಪಡಿಸ್ಕೋಬೋದು, ಈ ಮಣ್ಣಲ್ಲಿ ಸರಿಪಡಿಸ್ಕೊಂಡು ಬಾಳೆನ ಹಾಕ್ಬೋದು. ಅದೇ ರೀತಿ ನಿಮಗೆ ಅಲ್ಕಲೈನ್ ಸಾಯ್ಲು, ಕ್ಷಾರ ಮಣ್ಣು ಅಂತ ನಾವು ಹೇಳ್ತೀವಿ, 8-8.5 pH ಇರತಕ್ಕಂಥ ಸಾಯ್ಲ್ ಇದ್ದರೆ ಅಲ್ಲಿ ಮಣ್ಣನ್ನು ಸರಿಪಡಿಸ್ಕೊಂಡು ಬಾಳೆ ಬೆಳೀಲಿಕ್ಕೆ ಭಾಳಷ್ಟು ಕಷ್ಟ ಆಗುತ್ತೆ. ಅಂಥ ಜಮೀನುಗಳಿಗೆ ಅಥವಾ ಅಂಥ ಮಣ್ಣಿಗೆ ಪರ್ಯಾಯವಾಗಿ ಬೇರೆ ಬೆಳೆಗಳನ್ನು ನಾವು ಸಜೆಸ್ಟ್ ಮಾಡ್ತಾ ಹೋಗ್ತೀವಿ. ಬಾಳೆ ಸೂಕ್ತ ಅಲ್ಲ, ಸೊ ಬೇರೆ ಬೆಳೆಗಳನ್ನು ನಾವು ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಬಾಳೆ ಬೆಳೀಲಿಕ್ಕೆ ಸೂಕ್ತ ಆಗಿರ್ತಕ್ಕಂಥವು ನಾವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಮಾಡಬೇಕಾಗುತ್ತೆ ಸರ್. ಅದೇ ಯಾಕೆ ಈ ಪ್ರಶ್ನೆ ಉದ್ಭವ ಆಗ್ತದೆ ಅಂದರೆ, ಎಷ್ಟೋ ಜನ ರೈತರು ಪಕ್ಕದ ಜಮೀನಲ್ಲಿ ಯಾರೋ ಬೆಳೆದ್ರು ಅಥವಾ ತಮ್ಮ ಸಂಬಂಧಿಗಳಲ್ಲಿ ಪರಿಚಯಸ್ಥರು ಯಾರೋ ಬಾಳೆ ಬೆಳೆದು ಒಳ್ಳೆ ಆದಾಯ ಮಾಡಿದ್ರು ಅಂತ ಕ್ಷಣ ನಾನು ಯಾಕೆ ಬೆಳಿಬಾರ್ದು ಅನ್ನೋದು ಪ್ರತಿ ರೈತರದು ಬರ್ತಕ್ಕಂಥ. ಖಂಡಿತ ಖಂಡಿತ, ಅವರು ಯಾವುದೇ ವಿವೇಚನೆಗಳಿಗೆ ಹೋಗದೆ ಅದು ಸಾಧಕ ಬಾಧಕಗಳನ್ನ ಅವರು ಯೋಚನೆ ಮಾಡದೆ ತುಂಬಾ ಖರ್ಚು ಮಾಡಿ ಭೂಮಿ ಸಿದ್ಧತೆ ಮಾಡಿ ಖಂಡಿತ ನಾಟಿ ಮಾಡಿಬಿಡ್ತಾರೆ. ಹಾಗಾಗಿ ಅವರು ಪ್ರಪ್ರಥಮವಾಗಿ ಮಣ್ಣು ಪರೀಕ್ಷೆ ಮಾಡಿ ವಿಜ್ಞಾನಿಗಳಿಂದ ಈ ಮಣ್ಣು ಸೂಕ್ತವೋ ಅಲ್ಲವೋ ಅಂತ ಖಾತರಿಪಡಿಸ್ಕೊಳ್ಳೋದು ಖಂಡಿತ ಮೊದಲ ಕರ್ತವ್ಯ. ಖಂಡಿತ, ಆ ಒಂದು ಮೊದಲನೇ ಹಂತದಲ್ಲಿ ಅವರು ಇದನ್ನು ಖಾತರಿಪಡಿಸ್ಕೊಂಡು ತಮ್ಮ ಹೆಜ್ಜೆಯನ್ನು ಮುಂದಿಡಬೇಕಾಗುತ್ತೆ ಸರ್. ಸೊ ಅದಾದ ನಂತರ ನಾವು ಭೂಮಿ ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಮಣ್ಣು ಪರೀಕ್ಷೆ ಆದಮೇಲೆ ಸೊ ಭೂಮಿನ ಒಂದು 2 ಸಾರಿ ಅಥವಾ 3 ಸಾರಿ ಉಳುಮೆ ಮಾಡಿ ಕಳೆಯೆಲ್ಲನ್ನು ಸ್ವಲ್ಪ ಕ್ಲೀನಾಗಿ ತೆಗೆಸ್ಬಿಟ್ಟು ಆಮೇಲೆ ಮಣ್ಣಿನಲ್ಲಿ ನಾವು ಗುಂಡಿಗಳನ್ನು ತೆಗೆದಬೇಕಾಗುತ್ತೆ. ಸೊ ಅದರಲ್ಲಿ ನಾವು ಅಂತರ ಏನು ಹೇಳ್ತೀವಿ ಅಂದರೆ, ಸಾಲಿಂದ ಸಾಲಿಗೆ ಆರಡಿ, ಗಿಡದಿಂದ ಗಿಡಕ್ಕೆ ಆರಡಿ ಸ್ಪೇಸಿಂಗ್ ಕೊಡಬೇಕು ಅಂತ ಹೇಳ್ತೀವಿ. ಜೊತೆಗೆ 1 ಅಡಿ ಆಳಕ್ಕೆ 1-1.5 ಅಡಿ ತಕ ತೆಗಿಬೋದು. ಸೊ ಯಾಕೆಂದರೆ ಬಾಳೆ ಬೆಳೆದ ನಂತರ ಗೊನೆ ದಪ್ಪ ಆದಾಗ ಕೆಳಗಡೆ ಬೀಳಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಬಾಳೆನ ಗುಂಡಿಯಿಂದಲೇ ನಾವು ಬರಬೇಕಾಗ್ತದೆ. 1.5 ಅಡಿ ಆಳ ನಾವೇನು ಗುಂಡಿ ತೆಗಿತೀವಿ ಅದರಲ್ಲಿ ಕೆಲವು ಪೌಷ್ಟಿಕಾಂಶವನ್ನು ನಾವು ಕೊಡಬೇಕಾಗುತ್ತೆ. ಮಣ್ಣು ಪರೀಕ್ಷೆ ಆಧಾರ ನಾವು ಯಾಕೆ ಮಣ್ಣು ಪರೀಕ್ಷೆ ಅಂತ ಅಲ್ಲಿ ನಾನು ಅದನ್ನು ಉಲ್ಲೇಖ ಮಾಡಿದೆ ಅಂದರೆ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರನ ಬೇಸಲ್ ಡೋಸೇಜ್ ಅಥವಾ ಪ್ರಪ್ರಥಮವಾಗಿ ಬುಡಕ್ಕೆ ಕೊಡಬೇಕಾಗುತ್ತೆ. ತುಂಬಾ ಜನ ರೈತರುಗಳು ಏನು ಮಾಡ್ತಾರೆ, ಗೊಬ್ಬರ ಎಲ್ಲ ಎರಚ್ಬಿಡ್ತಾರೆ. ಒಂದು ವಿಧದಲ್ಲಿ ಎರಚೋದು ಸರಿ ಅಂತ ಅವ್ರು ತಿಳ್ಕೊಂಡಿರೋದು, 7-8 ತಿಂಗಳಾದ್ಮೇಲೆ ಎಲ್ಲ ಕಡೆ ಬೇರುಗಳು ಬರ್ತದೆ, ಬಾಳೆ ಬೇರು, ಅವಾಗ ಈ ಗೊಬ್ಬರನೆಲ್ಲ ಬಾಳೆ ತಗೊಂಡು ಹೋಗ್ತದೆ ಅಂತ. ಇದ್ರ ಜೊತೆ ಕಳೆನೂ ಜಾಸ್ತಿ ಬರ್ತಾ ಹೋಗುತ್ತೆ. ನಾವು ಗೊಬ್ಬರ ಜಾಸ್ತಿ ಎಲ್ಲ ಹರಡೋದ್ರಿಂದ ಕಳೆನೂ ಜಾಸ್ತಿ ಬರ್ತದೆ, ಕಳೆ ನಿರ್ವಹಣೆ ಭಾಳಷ್ಟು ಕಷ್ಟ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಗುಂಡಿಗೆ ಗೊಬ್ಬರ ಕೊಡ್ತಕ್ಕಂಥದ್ದು ಭಾಳ ಸೂಕ್ತ. ಗೊಬ್ಬರ ನೇರವಾಗಿ ಬೆಳೆಗೆ ಸಿಗ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ 1-1.5 ಏನು ನಾವು ಗುಂಡಿ ತೆಗೆದಿರ್ತೀವಲ್ಲ ಅದಕ್ಕೆ ಕೆಳಗಡೆಗೆ 1-5 kg ಕೊಟ್ಟಿಗೆ ಗೊಬ್ಬರ, 1-8 kg ಕೊಟ್ಟರೆ ನಡೆಯುತ್ತೆ. ಕಡಿಮೆ ಅಂದರೆ 4-5 kg ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗುತ್ತೆ ಪ್ರತಿ ಗುಂಡಿಗೆ. ಒಂದು ಗುಂಡಿ ಕೊಟ್ಟ ನಂತರ 1/2 kg ಬೇವಿನ ಹಿಂಡಿನ ಕಂಪಲ್ಸರಿ ಕೊಡಬೇಕಾಗುತ್ತೆ. ಏನಕ್ಕೆ ಅಂದರೆ, ನಾವು ಪಚ್ಚಬಾಳೆ ಅಥವಾ ನೇಂದ್ರ ಅಥವಾ ಈ ಥರ ಬಾಳೆ ಬೆಳೆದ್ರೆ ನಾವು ಬೇವಿನ ಹಿಂಡಿ ಕೊಡದೇ ಇದ್ದರೂ ಸ್ವಲ್ಪ ತಡ್ಕೊಳ್ಳುತ್ತೆ, ರೋಗ ರುಜಿನಿಗೆ ಧೈರ್ಯ ಇರುತ್ತೆ. ಬಟ್ ಏಲಕ್ಕಿ ಬಾಳೆ ಏನಾಗುತ್ತೆ, ನಾವು ಈ ಬೇವಿನ ಹಿಂಡಿ ಇದನ್ನೆಲ್ಲ ಕೊಡಲಿಲ್ಲ ಅಂತಂದರೆ ಗೊಣ್ಣೆ ಹುಳುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಆಮೇಲೆ ಮಣ್ಣಿನಲ್ಲಿ ಇರ್ತಕ್ಕಂಥ ಸತ್ವವನ್ನು ಸಾಕಾಗ್ದಾಗಿರ್ತಕ್ಕಂಥ ನೋಡಿರ್ತೀವಿ, ಆಮೇಲೆ ರೋಗಗಳು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಲೇಟಾಗಿ. ಸೊ ಹಾಗಾಗಿ 1/2 kg ಬೇವಿನ ಹಿಂಡಿನ ಒಂದು ಗುಂಡಿ ಕೊಡಬೇಕಾಗುತ್ತೆ. ಅದು ಕೊಟ್ಟ ನಂತರ ಮೇಲ್ಭಾಗದ ಮಣ್ಣನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಅದನ್ನು ಅದಕ್ಕೆ ಸ್ವಲ್ಪ 1-5 gram ಪೌರೈಟ್ ಅಥವಾ ಪುರಿಡನ್ ಅಂತ ಹೇಳ್ತೀವಿ ಗೊಣ್ಣೆ ಹುಳುಗಳು ಬರೋದಂಗೆ, ಆಮೇಲೆ ಅದನ್ನು ಗಿಡನ ಅದಕ್ಕೆ ನಾಟಿ ಮಾಡಬೇಕಾಗುತ್ತೆ. 1/4 ಅಡಿ ತಕ್ಕೂ ಕೆಳಗಡೆ ಮಣ್ಣನ್ನು ತುಂಬಿ ಮೇಲ್ಗಡೆ 1/4 ಅಡಿ ಮಾತ್ರ ಬಿಟ್ಟು ಆ ಒಂದು ಹೋಲ್ ಮಾಡಿ ಅದಕ್ಕೆ ಗಿಡನ ನೆಡಬೇಕಾಗುತ್ತೆ. ಸೊ ಇದು ಭೂಮಿ ಸಿದ್ಧತೆ ಆದ ನಂತರ ಆ ಗುಂಡಿ ಸಿದ್ಧತೆ ಮಾಡಿಕೊಂಡು ಈ ಒಂದು ಹಂತದಲ್ಲಿ ಬಾಳೆನ ನೆಡಬೇಕಾಗುತ್ತೆ ಸರ್ ಗಿಡನ. ಇದರಲ್ಲಿ ತಳಿಯ ಆಯ್ಕೆಯನ್ನು ಹೇಗೆ ಮಾಡಬೇಕಾಗುತ್ತೆ ಸರ್? ಇದರಲ್ಲಿ ಇದನ್ನು ಹೆಚ್ಚಾಗಿ ರೈತರೇ ಸೆಲೆಕ್ಟ್ ಮಾಡ್ಕೊತಾರೆ, ಅವರು ಮಾರ್ಕೆಟಿಂಗ್ ಡಿಮ್ಯಾಂಡ್ ಇರೋದು ನೋಡ್ಕೊಂಡು. ಕೆಲವು ನೇಂದ್ರನೇ ಚೆನ್ನಾಗಿ ಬರುತ್ತೆ, ನೇಂದ್ರ ಮುಂದಿನ ರೇಟ್ ಇದೆ, ಮುಂದಿನ ಅಬ್ಬದೋತಿ ಬರುತ್ತೆ ಅಂತ ಆ ಥರ ಪ್ಲ್ಯಾನ್ ಮಾಡ್ಕೊತಾರೆ. ಕೆಲವರು ಏಲಕ್ಕಿನ ನಿರಂತರ ಬೆಳೀತಾರೆ, ಕೆಲವರು ಪಚ್ಚಬಾಳೆ ಬೆಳೀತಾರೆ. ಸೊ ಅವರವ್ರ ಮಾರ್ಕೆಟಿಂಗ್ ಇದ್ರ ಮೇಲೆ ಅವರು ಅವರೇ ನಿರ್ಧರಿಸ್ಕೊಂತಾರೆ ಇಂಥ ಬಾಳೆ ಬೆಳೀತೀವಿ ಅಂತ. ಅದಕ್ಕೆ ನಾವು ಇಂಥದ್ದೇ ಬೆಳೀರಿ ಅಂತ ನಾವು ಅವ್ರಿಗೆ ಏನು ಇದು ಮಾಡೋದಿಲ್ಲ. ಯಾವ್ದು ಬೆಳೀತಾರೆ ಅದಕ್ಕೆ ತಾಂತ್ರಿಕ ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತೀವಿ. ಅಂದರೆ ಮಾರುಕಟ್ಟೆ ದರ ಯಾವುದಕ್ಕೆ ಸಿಗುತ್ತೆ ಅಂತ ರೈತರಿಗೆ ಗೊತ್ತಿರುತ್ತೆ. ಹೌದು, ಗೊತ್ತಿರುತ್ತೆ ಅವ್ರಿಗೆ. ಕೆಲವು ಕಂಪ್ನಿಗಳು ಬೈಬ್ಯಾಕ್ ಸಿಸ್ಟಮ್ ಸಹ ಇತ್ತೀಚೆಗೆ ಮಾಡ್ಕೊಂಡಿದ್ದಾರೆ. ಅಂದರೆ ಬಾಳೆ ಗಿಡ ಕೊಟ್ಟ ನಂತರ ಆ ಬೆಳೆದ ನಂತರ ಬಾಳೆನ ವಾಪಸ್ ಅವರೇ ಪರ್ಚೇಸ್ ಮಾಡ್ಕೊಳ್ತಕ್ಕಂಥ ಪದ್ಧತಿನೂ ಇದೆ. ಸೊ ಹಾಗಾಗಿ ಅವರು ಗಿಡನ ಅವ್ರ ಕಡೆಯಿಂದ ತಗೊಂಡು ಪ್ಲ್ಯಾಂಟಿಂಗ್ ಮಾಡ್ತಕ್ಕಂಥ ಪದ್ಧತಿ ಮಾಡ್ತಾ ಇದ್ದಾರೆ ಸರ್. ಸೊ ಹಾಗಾಗಿ ಹೊಸ ತಾಂತ್ರಿಕತೆಗಳು ಅಂತ ನಾವೇನು ಹೇಳ್ತೀವಿ, ಮಲ್ಚಿಂಗ್ ಆಗ್ಬೋದು, ಡ್ರಿಪ್ ಆಗ್ಬೋದು, ಅಥವಾ ಫರ್ಟಿಗೇಷನ್ ರಸವರಿ ಅಂತ ಏನಾಗ್ಬೋದು, ಇವನ್ನ ಬಾಳೆಗೆ ಎಲ್ಲ ರೈತರು ಇದನ್ನು ನಿರಂತರವಾಗಿ ಉಪಯೋಗಿಸ್ತಿರೋದ್ರಿಂದ ಈ ಒಂದು ಹಂತದಲ್ಲೇ ಕಳೆ ಇದೆಲ್ಲ ನಿರ್ವಹಣೆ ಮಾಡ್ತಾ ಹೋಗ್ತಾ ಇದ್ದಾರೆ ಸರ್. ಈಗ ತೆನೆ ಬಾಳೆದು ಏನೇನು ನಿರ್ವಹಣೆ ಮಾಡಬೇಕು ಅಂತ ಅದನ್ನು ನಾವು ರೈತರಿಗೆ ಒಂದೊಂದಾಗಿ ಹೇಳ್ತಾ ಹೋಗೋಣ. ಸೊ ತೆನೆ ಬಾಳೆನಲ್ಲಿ ನಾಟಿ ಮಾಡಿದ ನಂತರ 25-27 ದಿವಸಕ್ಕೆ ಬೇರುಗಳು ಬರಲಿಕ್ಕೆ ಶುರುವಾಗ್ತವೆ ಸರ್. ಆ ಬೇರುಗಳು ಗೊಬ್ಬರವನ್ನು ನೇರವಾಗಿ ಬಾಳೆ ತಗೊಂಡು ಹೋಗ್ತಕ್ಕಂಥ ಬೇರುಗಳು, ಅವಕ್ಕೆ ನಾವು 27 ದಿವಸಕ್ಕೆ ಗೊಬ್ಬರನ ಕೊಡಬೇಕಾಗುತ್ತೆ. ಕೆಲವು ರೈತರು ಇಲ್ಲ ಸರ್ ನಾನು ಗುಣಿಗೆ ಗೊಬ್ಬರ ಕೊಡ್ತೀನಿ, ನನ್ನ ಹತ್ರ ರಸವರಿ ಪದ್ಧತಿ ಇಲ್ಲ ಅಂತಂದರೆ ಅಂಥ ರೈತರು ಗುಣಿಗೆ ನಾವು ಒಂದು 50 ಗ್ರಾಮ್ ಯೂರಿಯಾ, 50 ಗ್ರಾಮ್ ಪೊಟಾಷು, ಒಂದು 150 ಗ್ರಾಮ್ SSP ಅಂತ ಹೇಳ್ತೀವಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಹೇಳ್ತೀವಿ, ಇದನ್ನು ಕೊಡಿಸ್ತೀವಿ ಮೊದಲನೇ ಹಂತದಲ್ಲಿ 27-30 ದಿವಸದಲ್ಲಿ. ಸೊ ಇದನ್ನು ಏನು ಕೊಡಿಸ್ತೀವಿ ಅಂದರೆ ತುಂಬ ಜನ ರೈತರು ಸುಳಿವ ಹೊಸ್ತಾಗಿ ಸುಳಿ ಬಿಚ್ಚೋದಿಲ್ಲ, ಬೆಳೆ ಬಂದ ತಕ್ಷಣ ಬೆಳ್ಳಗೆ ಎಲೆ ಬರ್ತದೆ, ಮಣ್ಣಲ್ಲಿ ಕ್ಯಾಲ್ಸಿಯಂ ಕೊರತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಏನಾಗ್ತದೆ, ನಾವು ಸಿಂಗಲ್ ಸೂಪರ್ ಫಾಸ್ಫೇಟ್ ಕೊಡ್ತಕ್ಕಂಥ ಇರೋದ್ರಿಂದ ಅದರಲ್ಲಿ 3 ಥರದ ಗೊಬ್ಬರ ಇರುತ್ತೆ. ಒಂದು ರಂಜಕ ಇರುತ್ತೆ, ಬೇರುಗಳು ಬೇಗ ಚೆನ್ನಾಗಿ ಬರ್ತವೆ, ಆರೋಗ್ಯ ಇರತಕ್ಕಂಥ ಬೇರು ಬರ್ತವೆ, ಅವು ಬರೋದ್ರಿಂದ ಗೊಬ್ಬರನ ತಗೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಆ ಬೇರುಗಳಿಗೆ ಬರುತ್ತೆ, ಆ ಗಿಡಕ್ಕೆ ಬರುತ್ತೆ. ಅದ್ರ ಜೊತೆಗೆ ಸಲ್ಫರ್ ಇರುತ್ತೆ, ಸಲ್ಫರ್ ಏನು ಮಾಡುತ್ತೆ, ರೋಗ ಬರ್ತಕ್ಕಂಥದ್ದು ತಡಿತಾ ಹೋಗುತ್ತೆ. ಸೊ ನಾವು ನರ್ಸರಿಯಿಂದ ಅಥವಾ ಟಿಶ್ಯೂ ಕಲ್ಚರ್ ಲ್ಯಾಬಿಂದ ಗಿಡ ತಂದ ತಕ್ಷಣ ಅಲ್ಲಿ ಮಣ್ಣಲ್ಲಿರ್ತಕ್ಕಂಥ ರೋಗಗಳು ಎಲ್ಲ ಗಿಡದ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಸೊ ಈ ಸಲ್ಫರ್ ರೋಗವನ್ನು ತಡಿತಕ್ಕಂಥ ಒಂದು ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ. ಜೊತೆಗೆ ಕ್ಯಾಲ್ಸಿಯಂ ಅಂತ ಅದರಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಸುಳಿಗಳು ಬೇಗ ಬಿಚ್ಚುತ್ತೆ, ಬೆಳ್ಳಗೆ ಬರಲ್ಲ, ಒಂದು ಸದೃಢವಾದ ಸುಳಿ ಹೊರಗಡೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಸಿಂಗಲ್ ಸೂಪರ್ ಫಾಸ್ಫೇಟನ್ನು ಅದರಲ್ಲಿ ಕೊಡಿಸ್ತಾ ಹೋಗ್ತೀವಿ ಸರ್. ಇದರಲ್ಲಿ ಮೊದಲನೇ ಗೊಬ್ಬರ. ಸೊ ಇದೇ ಥರ ನಾವು 6 ಗೊಬ್ಬರನ ಕೊಡಬೇಕಾಗುತ್ತೆ. ಸುಮಾರು 6 ತಿಂಗಳ ತನಕ ನಾವು ಗುಡಿ ಗೊಬ್ಬರ ಕೊಡಬೇಕಾಗ್ತದೆ. ಖಂಡಿತ 6ನೇ ತಿಂಗಳಿಗೆ ನಾವು ಗೊಬ್ಬರ ನಿಲ್ಲಿಸ್ತೀವಿ, 8-8.5 ತಿಂಗಳಿಗೆ ಗೊನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 6ನೇ ತಿಂಗಳಿಗೆ ನಾವು ಗೊಬ್ಬರ ಸ್ಟಾರ್ಟ್ ಮಾಡೋದು ಒಂದು ಉದ್ದೇಶ. ಸುಮಾರು 450-500 ಗ್ರಾಮ್ ಯೂರಿಯಾ ಕೊಡಿಸ್ತೀವಿ. ಸೊ 300-350 ಗ್ರಾಮ್ ಅಮೋನಿಯಂ ಸಲ್ಫೇಟ್ ಅಂತ ಬರುತ್ತೆ, ಕೆಂಚುಪ್ಪು ಅಂತ ಅಲ್ಲ, 6ನೇ ತಿಂಗಳ ತನಕ ಕೊಡ್ತಕ್ಕಂಥದ್ದು. 6ನೇ ತಿಂಗಳ ತನಕ ಪ್ರತಿ ತಿಂಗಳು ಇದನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಅವ್ರೇನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಈ ಒಂದು ಗೊಬ್ಬರ ಡಿಸೈಡ್ ಮಾಡ್ತೀವಿ, ಯಾವ್ಯಾವ ತಿಂಗಳು ಎಷ್ಟೆಷ್ಟು ಗೊಬ್ಬರ ಕೊಡಬೇಕು, ಯೂರಿಯಾ ಎಷ್ಟು ಕೊಡಬೇಕು, ಅಮೋನಿಯಂ ಸಲ್ಫೇಟ್ ಎಷ್ಟು, ಪೊಟಾಷ್ ಎಷ್ಟು, ಸಿಂಗಲ್ ಸೂಪರ್ ಫಾಸ್ಫೇಟ್ ಎಷ್ಟು ಅಂತ ನೋಡ್ತೀವಿ. ಅಂದರೆ ಟೋಟಲ್ ಗೊಬ್ಬರ ಕೊಡಬೇಕಾಗಿರೋದು ಒಂದು ಬಾಳೆ ಬೆಳೆಗೆ ಅದು ಗೊನೆ ಬಿಡಲಿಕ್ಕೆ ಅಂದರೆ 6ನೇ ತಿಂಗಳು ನಾವು ನಿಲ್ಲಿಸ್ತೀವಿ. ಸೊ 650 ಗ್ರಾಮ್ ಸಿಂಗಲ್ ಸೂಪರ್ ಫಾಸ್ಫೇಟು, 400-450 ಗ್ರಾಮ್ ಯೂರಿಯಾ, 350 ಗ್ರಾಮ್ ಅಮೋನಿಯಂ ಸಲ್ಫೇಟು, 400-450 ಗ್ರಾಮ್ ಪೊಟಾಷು, ಇಷ್ಟು ಗೊಬ್ಬರನ ಒಂದು ಬೆಳೆಗೆ ಅಂದರೆ ಪೂರ್ಣ ಪ್ರಮಾಣಕ್ಕೆ ಇಷ್ಟನ್ನು ಕೊಡಿಸ್ತೀವಿ. ಅದ್ರ ಜೊತೆಗೆ ಎಲೆ ಮೇಲೆ ನಾವು ಏನು 19-ಆಲು ಮತ್ತು ಜೊತೆಗೆ ನಾವೇ ತಯಾರು ಮಾಡ್ತಕ್ಕಂಥ ಬನಾನ ಸ್ಪೆಷಲ್ ಅಂತ ನಾವು ಸುಮಾರು 10 ವರ್ಷದಿಂದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತರಿಗಾಗಿ ತಯಾರು ಮಾಡ್ತಾ ಇದ್ದೀವಿ. ಅದನ್ನು ನೇರವಾಗಿ ರೈತರಿಗೆ ನಮ್ಮಿಂದ ಸಪ್ಲೈ ಮಾಡಿಕೊಡ್ತೀವಿ. ಸೊ ಅದನ್ನು ನಿರಂತರ ಪ್ರತಿ ತಿಂಗಳು ಒಂದೊಂದು ಸ್ಪ್ರೇ ಕೊಡ್ತಾ ಹೋಗ್ತಾರೆ. ಸೊ ಎಲೆ ಮೇಲೆ ನೇರವಾಗಿ ಸ್ಪ್ರೇ ಮಾಡೋದ್ರಿಂದ ಎರಡು ಇದರಲ್ಲಿ ನಾವು ನೋಡ್ಬೋದು. ಒಂದು, ಭೂಮಿ ಕೊಟ್ಟಂಥ ಗೊಬ್ಬರ ನಮಗೆ ರೀಚ್ ಆಗ್ತಕ್ಕಂಥದ್ದು ಕಡಿಮೆ ಪ್ರಮಾಣ, ನೀರಿನಲ್ಲಿ ಹೊಟ್ಟೋಗುತ್ತೆ, ಮಣ್ಣಲ್ಲಿ ಹಾಗೆ ಉಳಿಯುತ್ತೆ. ಬಟ್ ಎಲೆ ಮೇಲೆ ಸ್ಪ್ರೇ ಮಾಡಿದ್ರೆ ಸುಮಾರು 40-50% ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. 3 ತಿಂಗಳ ನಂತರ ನಾವು ಗೊನೆ ಬಿಡತಕ್ಕಲ್ಲೂ ನಾವು 4 ಸ್ಪ್ರೇ ಕೊಡ್ತೀವಿ. ಗೊನೆ ಬಿಟ್ಟ ಮೇಲೆ ಗೊನೆಗೆ ಒಂದು ಸ್ಪ್ರೇ ಕೊಡಿಸ್ತೀವಿ. 5ನೇ ತಿಂಗಳು 6ನೇ 8ನೇ ತಿಂಗಳು ಆದಮೇಲೆ ಗೊನೆಗೊಂದು ಸ್ಪ್ರೇ ಕೊಡ್ತೀವಿ. ಇದನ್ನು ಸ್ಪ್ರೇ ಪ್ರಮಾಣ ಒಂದು ಲೀಟ್ರಿಗೆ 5 ಗ್ರಾಮನ್ನ ಅದರಲ್ಲಿ ಹಾಕ್ಸ್ತೀವಿ. ಸೊ ಒಂದು 200 ಲೀಟ್ರ್ ಡ್ರಮ್ ಇದೆ ಅಂದರೆ 1 ಕೆಜಿಯ ಪೌಡ್ರನ್ನ ಹಾಕಿ ಅದಕ್ಕೆ ಒಂದು 10 ನಿಂಬೆಹಣ್ಣು, ಒಂದು 10 ಶಾಂಪೋ ಪ್ಯಾಕೆಟ್ 200 ಲೀಟ್ರ್ ಡ್ರಮ್ಗೆ ಹಾಕ್ತೀವಿ. ಅದಾಗ್ತಕ್ಕಂಥ ಉದ್ದೇಶ ಅಂದರೆ ನಾವು ಶಾಂಪೋ ಪ್ಯಾಕೆಟ್ ಹಾಕೋದ್ರಿಂದ ಅದು ಸ್ವಲ್ಪ ಹೊತ್ತು ಎಲೆ ಮೇಲೆ ಔಷಧಿನ ಹಿಡಿದಿಟ್ಟುಕೊಳ್ತಕ್ಕಂಥ ಶಕ್ತಿ ಇರುತ್ತೆ. ಸೊ ನಿಂಬೆಹಣ್ಣು ಹಾಕೋದ್ರಿಂದ ಆ ಒಂದು ನೀರಿನ ರಸಸಾರ, ನಾವು ತುಂಬ ಜನದ ಮಣ್ಣು ನೀರು ಎರಡನ್ನೂ ಪರೀಕ್ಷೆ ಮಾಡಿಸಿ ಅಂತ ಹೇಳ್ತೀವಿ ಬಾಳೆ ಬೆಳೀತಕ್ಕಂಥ ರೈತರಿಗೆ. ಕೆಲವರು ನೀರನ್ನು ಪರೀಕ್ಷೆ ಮಾಡಿಲ್ಲ ಅಂದರೆ ನೀರಿನ pH 8-8.5 ಇದ್ದರೆ ನಾವು ಸೊಲ್ಯೂಷನ್ ಪ್ರಿಪೇರ್ ಮಾಡ್ತಿದ್ದಂಗೆ ಆ ಸೊಲ್ಯೂಷನ್ನು 8.5 ಹೋಗುತ್ತೆ. ಅಲ್ಕಲಿಟಿ ಇದ್ದರೆ, ಕ್ಷಾರಾಂಶ ಇದ್ದರೆ ಬೆಳೆಗಳು ಬೇಗ ಔಷಧಿನ ಎಲೆಯಿಂದ ತಗೊಳ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಒಂದು ನಿಂಬೆಹಣ್ಣು ಹಾಕಿದ್ರೆ ಸಿಟ್ರಿಕ್ ಆ್ಯಸಿಡ್ಡು ಅದು pH ಡೌನ್ ಮಾಡುತ್ತೆ, ಹಾಗೆ ನೇರವಾಗಿ ಬೆಳೆಗಳು ಈ ಒಂದು ಸ್ಪ್ರೇ ಮಾಡಿದಂಥ ಔಷಧಿನ ತಗೊಂತ ಹೋಗ್ತವೆ. ಸೊ ಹಾಗಾಗಿ ನಾವು ಮೂರನೇ ತಿಂಗಳಿಂದ ಶುರು ಮಾಡಿ ಸುಮಾರು 8-10 ಕೆ ಜಿ ಪೌಡ್ರ್ ಬೇಕಾಗುತ್ತೆ. ಸುಮಾರು 10 ಕೆ ಜಿ ಅಂದರೆ ಅವ್ರಿಗೆ 1,500 ರೂಪಾಯಿ ತಕ್ಕಲ್ವೆ ಖರ್ಚು ಬರತಕ್ಕಂಥದ್ದು. ಎಲೆ ಮೇಲೆ ಸಿಂಪಡಣೆ ಮಾಡೋದ್ರಿಂದ 10-15% ತಕ್ಕ ಇಳುವರಿ ಜಾಸ್ತಿ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಸಪೋಸ್ ಈಗ ಏಲಕ್ಕಿ ಬಾಳೆಯಲ್ಲಿ 8-10 ಬೆಳೀತಕ್ಕಂಥ ರೈತರಿಗೆ, ಸೊ ನಿಮಗೆ 200-300 ಕೆ ಜಿ ಇಳುವರಿ ಜಾಸ್ತಿ ಆಗ್ತಕ್ಕಂಥದ್ದು ನಾನು ನೋಡಿದ್ದೀವಿ. ಪಚ್ಚಬಾಳೆಯಲ್ಲಾದರೆ ನಿಮಗೆ 25-30 ಬೆಳೀತಕ್ಕಂಥವು, ಸೊ 20% ನಮಗೆ 1-2 ಜಾಸ್ತಿ ಆಗ್ತಕ್ಕಂಥದ್ದು ಈ ಒಂದು ಸೊಲ್ಯೂಷನ್ನ ನಾವು ನೋಡಿದ್ದೀವಿ ಸರ್. ಒಟ್ಟಾರೆಯಾಗಿ ಇದು ಪೋಷಕಾಂಶಗಳನ್ನು ಒದಗಿಸ್ತಕ್ಕಂತಹ ಒಂದು ವಿಧಾನ. ಹೌದು ಸರ್. ಈಗ ಕೊನೆಗೂ ನಾವು ಸ್ಪ್ರೇ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತ ಖಂಡಿತ ಕೊನೆ ಬಂದ ನಂತರ ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಪೋಷಕಾಂಶಗಳು ಆ ಗೊನೆಗೆ ಹೇಗೆ ತಲುಪುತ್ತೆ ಅಥವಾ ಹೇಗೆ ಅದು ಉಪಕಾರಿ ಆಗ್ತದೆ? ಖಂಡಿತ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಸೊ ನಾವೇನು ಎಲೆ ಮೇಲೆ ಸ್ಪ್ರೇ ಮಾಡ್ತೀವಿ, ಪ್ರತಿಯೊಬ್ಬರು ರೈತರು ಬಾಳೆ ಬೆಳೀತಕ್ಕಂಥರು ಗಿಡನ ತೊಗೊಂಬರ್ತಾರೆ ಅಥವಾ ಫೋಟೋ ತೊಗೊಂಬರ್ತಾರೆ. ಬೆಳೆಯ ಹಂತದಲ್ಲಿ ಎಲೆಗಳು ಚಿಕ್ಕದಾಗಿ ಬರ್ತಕ್ಕಂಥದ್ದು, ಎಲೆ ಮೇಲೆ ಹಳದಿ ಬಣ್ಣಕ್ಕೆ ಬರ್ತಕ್ಕಂಥದ್ದು, ಆಮೇಲೆ ಸುಳಿ ಬಿಚ್ಚಿದಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಅದೆಲ್ಲದು ಪೋಷಕಾಂಶ ನೋಡೋಣ. ಸಪೋಸ್ ತುಳಿ ಬಿಚ್ಚಿತಿಲ್ಲ ಅಂದರೆ ಬೋರಾನ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಬೋರಾನ್ ಕಡಿಮೆ ಆದರೆ ಸುಳಿ ಬಿಚ್ಚೋದಿಲ್ಲ, ಆಮೇಲೆ ಆ ಸುಳಿನಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಸುಟ್ಟಂಗೆ ಆಗಿರ್ತದೆ, ಅಂದರೆ ಅದರಲ್ಲಿ ಮಾಲಿಬ್ಡಿಯಮ್ ಡೆಫಿಷಿಯನ್ಸಿ ಇದ್ದರೆ ಅವೆರಡು ಜೊತೆಯಲ್ಲಿ ಕಾಣಿಸ್ಕೊಂತವೆ. ಎಲೆ ಹಳದಿ ಬಣ್ಣಕ್ಕೆ ಬಂತು ಅಂದರೆ ಮ್ಯಾಗ್ನೀಷಿಯಮ್ಮು ಅಥವಾ ಜಿಂಕು ಇವು ಒಟ್ಟೊಟ್ಟಿಗೆ ಅದರಲ್ಲಿ ಬರ್ತಾ ಹೋಗ್ತವೆ. ಇವೆಲ್ಲ ನ್ಯೂಟ್ರಿಷನ್ನ ಇದು ಕಮರ್ಷಿಯಲ್ನ ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಮಣ್ಣಿನಿಂದ ತಗೊಳ್ತಕ್ಕಂಥ ಇದು ಭಾಳಷ್ಟು ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾವು ಎಲೆನೆಲ್ಲ ಸ್ಪ್ರೇ ಮಾಡಿಸೋದ್ರಿಂದ ನೇರವಾಗಿ ಬೆಳೆಗೆ ಸಿಗೋದ್ರಿಂದ ಬೇರೆ ಬೆಳೆ ಬೆಳವಣಿಗೆ ಚೆನ್ನಾಗಿ ಬರುತ್ತೆ, ಎಲೆಗಳು ಅಗಲಾಗಿ ಬರ್ತವೆ. ಸೊ ಈ ನ್ಯೂನತೆಯಿಂದ ಹೊರಗಡೆಗೆ ಬರುತ್ತೆ. ಸೊ ಒಂದ್ಸರಿ ಎಲೆಗಳು ಅಗಲಾಗಿ ಬರಲಿಕ್ಕೆ ಶುರುವಾದರೆ ಅದು ನಮ್ಮ ಬರ್ತಕ್ಕಂಥ ಚಿಪ್ಪುಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಅದರಲ್ಲಿರ್ತಕ್ಕಂಥ ಫಿಂಗರ್ಸ್ ಸಂಖ್ಯೆ ಜಾಸ್ತಿ ಇರುತ್ತೆ, ಆ ಫಿಂಗರ್ಗಳು ಉದ್ದ ಜಾಸ್ತಿ ಇರುತ್ತೆ ಹಣ್ಣಿನಲ್ಲಿ. ಸೊ ಇವೆಲ್ಲ ಒಂದು ಪ್ಯಾರಾಮೀಟರ್ಸ್ ಹಾಕಿ ನಾವು ನೋಡ್ತಾ ಹೋಗ್ತೀವಿ ಸರ್ ಬಾಳೆನಲ್ಲಿ. ಇದ್ರ ಜೊತೆಗೆ ನಾವೇನು ಈಗ ತೆನೆಬಾಳೆ ಆಗ್ತಕ್ಕಂಥ ರೈತರು ನೋಡಿದ್ರು, ತುಂಬ ಜನ ರೈತರು ಕಂದನ್ನು ತಗೊಂಬಂತಾಗ್ತಾರೆ, ರೈತರ ಹತ್ರ ಬೇರೆ ಕಡೆ ಕಂದನ್ನು ಸೆಲೆಕ್ಟ್ ಮಾಡ್ಕೊತಾರೆ, ತಗೊಂಬಾಗ್ತಾ ಇಲ್ಲಿ ಸಾಕಷ್ಟು ತಪ್ಪುಗಳನ್ನು ನಾವು ನೋಡಿದ್ದೀವಿ ಸರ್. ಇಲ್ಲಿ ಒಂದು ಕಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾರೆ ಆ ರೈತ ಕೊಟ್ಟಂಥ ಕಂದನ್ನು ಇವ್ರು ತರ್ತಕ್ಕಂಥ ಪದ್ಧತಿಯನ್ನೇ ನಿಲ್ಲಿಸಬೇಕು. ಇವರೇ ಜಮೀನಿಗೆ ಹೋಗಿ ಅವ್ರು ಬಾಳೆ ಬೆಳೀತಕ್ಕಂಥದ್ದು ನೋಡಿ ಮಿನಿಮಮ್ ಅಂದರೆ 10-12 ಕೆ ಜಿ ಗೊನೆ ಬಂದಿರತಕ್ಕಂಥ ಒಂದು ಗಿಡನ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಒಂದು ದಾರನೋ ಅಥವಾ ಒಂದು ಸೋಗುನ ಕಟ್ಟಿಬಿಟ್ಕೊಂಡು ಅದರಲ್ಲಿ ಇವ್ರ ಕಂದುಗಳನ್ನ ಎತ್ಕೋಬೇಕು ಸರ್. ಸೊ ಹಾಗಾಗಿ ಕಂದನ್ ಸೆಲೆಕ್ಟ್ ಮಾಡ್ತಂದು ಭಾಳ ಇಂಪಾರ್ಟೆಂಟು. ಜೊತೆಗೆ ಮಿನಿಮಮ್ ಅಂದರೆ 1.5-2 ಕೆ ಜಿ ಇರ್ತಕ್ಕಂಥ ಕಂದನ್ನೇ ಸೆಲೆಕ್ಟ್ ಮಾಡಬೇಕು. ಇವರು 1/2 ಕೆ ಜಿ ಇರ್ತಕ್ಕಂಥ ಕಂದನ್ ತೊಗೊಂಡ್ರೆ 13-14 ತಿಂಗಳಾದರೂ ಗೊನೆ ಬರಲ್ಲ. ಸೊ ಜೊತೆಗೆ 3 ಕೆ ಜಿ 4 ಕೆ ಜಿ ಇರ್ತಕ್ಕಂಥ ಕಂದನ್ ಸೆಲೆಕ್ಟ್ ಮಾಡಿದ್ರೆ 5-6 ತಿಂಗಳಿಗೆ ಗೊನೆ ಬಂದ್ಬಿಡುತ್ತೆ. ಸೊ ಯಾಕಂದ್ರೆ ಅಲ್ಲೇ ಊಟ ಮಾಡಿ ಬೆಳೆದಿರುತ್ತೆ ಅದು. ಸೊ ಅದನ್ನು ತಗೊಂಬಂದ ತಕ್ಷಣ ಬೇಗ ಗೊನೆ ಬರ್ತಕ್ಕಂಥ ಅವಕಾಶ ಇರುತ್ತೆ. ಸೊ ಹಾಗಾಗಿ ಇವೆರಡನ್ನೂ ಬಿಟ್ಟು ಒಂದೇ ಸೈಜ್ ಇರ್ತಕ್ಕಂಥ ಕಂದನ್ನು 1.5-2 ಕೆ ಜಿ ಇರ್ತಕ್ಕಂಥ ಕಂದನ್ನು ಆರೋಗ್ಯವಾಗಿರ್ತಕ್ಕಂಥ ಕಂದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅವ್ರ ರೈತರ ಜಮೀನಿನಲ್ಲಿ ಫಿಜೇರಿಯಮ್ ಅಂಥ ರೋಗಗಳು ಇದ್ದಿದ್ರೆ ಅಥವಾ ಬಾಳೆಬುಡುಗಳು ಕೊಳತು ಬಿದ್ದಿದ್ರೆ ಅಂಥ ಕಡೆ ಇವರು ಈ ಕಂದನ ತರೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಕಂದು ತಗೊಳ್ಳೋ ಹತ್ರ ಬಾಳೆ ಬಿದ್ದೋಗಿರುತ್ತೆ, ಒಣಗಿರುತ್ತೆ. ಸೊ ಅಲ್ಲಿ ಗೊತ್ತಾಗ್ತದೆ ಕಂದು ಇದು ಬುಡ ಸೀಳಿರ್ತಕ್ಕಂಥ ಪದ್ಧತಿಯಲ್ಲಿರುತ್ತೆ. ಸೊ ಹಾಗೆ ನೋಡಿಕೊಂಡು ಇವರು ಗೊನೆ ಬಂದಾಗಲೇ ಇವರು ನೋಡಿರೋದ್ರಿಂದ ಒಂದು ಒಳ್ಳೆ ಕಂದನ್ನು ಸೆಲೆಕ್ಟ್ ಮಾಡ್ಕೊಳೋ ಒಂದು ಗೊತ್ತಿಲ್ಲದಾಗ ಒಂದೊಂದ್ಸರಿ ರೋಗ ಬಂದ್ಬಿಡುತ್ತೆ. ಇವ್ರ ಜಮೀನಿಗೆ ತಂದ ನಂತರ ಕ್ಲೀನಾಗಿ ಅದನ್ನು ನುಣ್ಣಕ್ಕೆ ಸಾರ್ಬಿಟ್ಟು ಆ ಒಂದು ಕಂದನ್ನು ಬುಡೆ ಥರ ಮಾಡಿಬಿಟ್ಟು ಅದನ್ನು ಒಂದು 2 ml ಕ್ಲೋರೋಪೈರಿಪಾಸು, 2 g ಬಯೋಸ್ಟೀನನ್ನು ಒಂದು ಡ್ರಮ್ಮಿ ಮಿಕ್ಸ್ ಮಾಡ್ಕೊಂಡು ಪ್ರತಿ ಲೀಟ್ರಿಗೆ ಅದರಲ್ಲಿ ಎದ್ದು ಒಂದು 5 ನಿಮಿಷ ಬಿಡಬೇಕು ಕಂದುಗಳ ಬಿಟ್ಬಿಟ್ಟು ಆಮೇಲೆ ತೊಗೊಂಡೋಗಿ ಜಮೀನಲ್ಲಿ ನಾಟಿ ಮಾಡ್ತಕ್ಕಂಥದ್ದು. ಇದರಿಂದ 90-95% ರೋಗ ಬರೋದನ್ನು ಈ ಒಂದು ಹಂತದಲ್ಲಿ ನಾವು ಅವಾಯ್ಡ್ ಮಾಡಿದಂಗೆ. ತುಂಬ ಜನ ರೈತರು ಬಾಳೆ ಕಂದನ್ನು ತೊಗೊಂಬಂದು ನಾನು ತಂದಿನಿ ಸರ್ ನಾಟಿ ಮಾಡೋಕೆ ಗೊತ್ತಾಗ್ತಾಯಿಲ್ಲ ಒಂದು ಸ್ವಲ್ಪ ಹೇಳಿ ಅಂತ ಬಂದಾಗ ನಾವು ಅವ್ರಿಗೂ ಹೇಳಿದ್ದೀವಿ 2 kg ಬರ್ತಕ್ಕಂಥದ್ದು ಬೇರೆ ಸಪ್ರೇಟ್ ಮಾಡಿ, 1.5 kg ಸಪ್ರೇಟ್ ಮಾಡಿ ಅಂತ. ಆವಾಗ ಆ ಒಂದು ಪ್ಲಾಟ್ನಲ್ಲೇ ಬೇಗ ಕಂದುಗಳು ಗೊನೆ ಬಂದಿರತಕ್ಕಂಥದ್ದು ನಾವು ನೋಡಿದ್ದೀವಿ. ಸೊ ರೈತರುಗಳು ಕೆಲವು ಮನವರಿಕೆ ಆಗಿದೆ, ಕಂದು ಒಂದೇ ಸಮಯ ಇದ್ದರೆ ಗೊನೆ ಒಂದೇ ಸರಿ ಕಟಾವಾಗಿ ಬರುತ್ತೆ ನಮಗೆ ಅನ್ನೋ ಒಂದು ಮನವರಿಕೆ ಆಗಿದೆ ಸರ್. ಸಾಮಾನ್ಯವಾಗಿ ಬಾಳೆಯ ನಾಟಿನಲ್ಲಿ 2 ವಿಧಾನ ಇದೆ. ಒಂದು ಕಸಿ ವಿಧಾನದಲ್ಲಿ ಬೆಳೆಸಿರ್ತಕ್ಕಂಥ ಗಿಡಗಳು, ಟಿಶ್ಯೂ ಕಲ್ಚರ್ ಪ್ಲಾಂಟ್ ಮಾಡ್ತಕ್ಕಂಥದ್ದು, ಇನ್ನೊಂದು ನೇರವಾಗಿ ಕಂದನ್ನು ಮಾಡ್ತಕ್ಕಂಥದ್ದು. ಇದರಲ್ಲಿ ಯಾವುದು ಉತ್ತಮ ಅಂತ? ಅದರಲ್ಲಿ ಒಂದು ಕಂದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಕಂದನ್ನ ರೋಗರಹಿತ ಕಂದುಗಳು ಚೆನ್ನಾಗಿರ್ತಕ್ಕಂಥಗಳು ಅವನ್ನ ಸೆಲೆಕ್ಟ್ ಮಾಡ್ಕೊಂಡಾಗೋದ್ರಿಂದ ಅದು ತುಂಬ ಚೆನ್ನಾಗಿ ಬರಲಿಕ್ಕೆ ಸಾಧ್ಯತೆ ಇದೆ ಸರ್. ಆಮೇಲೆ ಈ ಒಂದು ಟಿಶ್ಯೂ ಕಲ್ಚರಲ್ಲಿ ನಮಗೆ ರೋಗರಹಿತವಾದ ಗಿಡಗಳನ್ನು ಕೊಡ್ತಾರೆ ಅಂತ ಅದೊಂದು ನಂಬಿಕೆ ಇದೆ. ಅದು ಸರಿ, ಬಟ್ ರೋಗರಹಿತವಾಗಿದ್ದು ಲ್ಯಾಬಿಂದ ಬರೋ ತನಕ ರೋಗರಹಿತವಾಗಿರ್ತವೆ. ಮಣ್ಣಲ್ಲಿ ನೆಡ್ ತಕ್ಷಣ ಮಣ್ಣಲ್ಲಿರ್ತಕ್ಕಂಥ ರೋಗ ಗಿಡದ ಮೇಲೆ ಅಟ್ಯಾಕ್ ಮಾಡ್ತಾ ಹೋಗುತ್ತೆ. ಸೊ ಆವಾಗ ನಾವು ಸಸಿ ಹಾಕಿರಲಿ ಕಂದನ್ನು ಹಾಕಿರಲಿ ಈ ಬೇವಷ್ಟಿನಲ್ಲಿ ನಾವು ಟ್ರೀಟ್ ಮಾಡ್ತಾ ಹೋಗಬೇಕಾಗುತ್ತೆ. ಎರಡನೇ ಹೆಚ್ಚು ರೋಗ ನಿರೋಧಕ ವಿಧಾನ ಆಗಿರುತ್ತೆ ಸರ್, ಟಿಶ್ಯೂ ಕಲ್ಚರ್ ಸ್ವಲ್ಪ ರೋಗದಿಂದ ಮುಕ್ತವಾಗಿರುತ್ತೆ. ರೋಗವನ್ನು ತಡೀತಕ್ಕಂಥ ಶಕ್ತಿ ಒಂದು ನಾವು ಕೊಡ್ತಕ್ಕಂಥ ಫುಡ್ ಮೇಲೆ ಅದಕ್ಕೆ ಡಿಪೆಂಡ್ ಆಗಿರ್ತದೆ. ನಾವು ಕೊಟ್ಟಿಗೆ ಗೊಬ್ಬರ ಮತ್ತು ಬೇವಿನ ಹಿಂಡಿ ಇವನ್ನ ಚೆನ್ನಾಗಿ ಕೊಡೋದ್ರಿಂದ ಬಹಳ ಉತ್ಕೃಷ್ಟ ಬೆಳೆ ಬರ್ತಕ್ಕಂಥ ಕಸಿ ವಿಧಾನದಲ್ಲಿ ಯಾರು ಮಾಡಲಿ ಎರಡಕ್ಕೂ ಒಂದು ನೀವು ಹೇಳಿದಂಥ ರೀತಿಯಲ್ಲೇ ಪೋಷಕಾಂಶ ಕೊಡೋದ್ರಿಂದ ಒಂದು ಭಾಳ ಚೆನ್ನಾಗಿ ಬೆಳೆಯುತ್ತೆ, ಬೆಳವಣಿಗೆ ಚೆನ್ನಾಗಿ ಬರೋದ್ರಿಂದ ರೋಗನ ತಡೀತಕ್ಕಂಥ ಶಕ್ತಿ ಬರುತ್ತೆ. ಅದಕ್ಕೆ ಒಂದ್ಸರಿ ಬೆಳೆ ನಾವು ಅದಕ್ಕೆ ಚೆನ್ನಾಗಿ ಉಪಚರಿಸ್ತಲ್ಲ ಗೊಬ್ಬರ ಕೊಡದೇ ಇದ್ದರೆ ವೀಕ್ ಆಗಿಬಿಡುತ್ತೆ. ವೀಕ್ ಆದ ತಕ್ಷಣ ರೋಗಗಳು ಅದಕ್ಕೆ ಅಟ್ಯಾಕ್ ಮಾಡ್ತಾ ಹೋಗ್ತವೆ. ಸೊ ಹಾಗಾಗಿ ಕೊಡ್ತಕ್ಕಂಥ ಗೊಬ್ಬರದ ನಿರ್ವಹಣೆ ಪೋಷಕಾಂಶ ನಿರ್ವಹಣೆ ನಾವು ಭಾಳಷ್ಟು ಚೆನ್ನಾಗಿ ಮಾಡಬೇಕು, ಆಮೇಲೆ ಅದರಂತೆ ಅದು ಬೆಳೆ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸರ್ ಡಾಕ್ಟರ್ ರಾಜಣ್ಣ ಅವರೇ, ಇತ್ತೀಚೆಗೆ ಅಂತಲ್ಲ ಮೊದಲು ಕೂಡ ನಮ್ಮ ಪದ್ಧತಿನೇ ಸಾವಯವ ಪದ್ಧತಿ. ಖಂಡಿತ ಸರ್. ಆದರೆ ಸ್ವಲ್ಪ ಅದರಿಂದ ಹೊರಗೆ ಹೋಗಿ ಪುನಃ ಸಾವಯವದ ಕಡೆ ನಾವು ಮರಳುತ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಹೊಸ ವಿಧಾನದ ಮಾರುಕಟ್ಟೆಯ ಸೃಷ್ಟಿಯಾಗಿದೆ. ಖಂಡಿತ. ಸಾವಯವ ಪದ್ಧತಿಯಲ್ಲಿ ಬೆಳೆದಂಥ ಹಣ್ಣುಗಳು ಅಂತ ಈ ರೀತಿಯಾಗಿ ತುಂಬಾ ಜನ ಸಾವಯವ ಪದ್ಧತಿಯಲ್ಲಿ ಬೆಳೆದಂತಹ ಬಾಳೆಹಣ್ಣನ್ನ ಮಾರಾಟ ಮಾಡ್ತಾರೆ, ಮತ್ತೆ ಸಾವಯವ ಪದ್ಧತಿಯ ಹಣ್ಣುಗಳಂತ. ನೀವು ಹೇಳಿದ್ರೆ ಇಷ್ಟೆಲ್ಲ ಪೋಷಕಾಂಶಗಳನ್ನ ನಾವು ಒದಗಿಸ್ಬೇಕು, ಪ್ರತಿ ತಿಂಗಳು ಕೂಡ ಒದಗಿಸ್ಬೇಕಾಗುತ್ತೆ. ಈ ಪೋಷಕಾಂಶಗಳನ್ನ ನಾವು ಸಾವಯವ ಪದ್ಧತಿಯಲ್ಲೇ ಒದಗಿಸ್ತೀವಿ ಅಂತ ಹೇಳಿದಾಗ ಅದರಲ್ಲಿ ನಮ್ಗೆ ಉತ್ಪನ್ನ ಹೇಗಾಗುತ್ತೆ ಅದು? ಸರ್, ಖಂಡಿತ. ಇತ್ತೀಚೆಗೆ ಸಾವಯವವಾಗಿ ಬೆಳೆಯನ್ನು ಬೆಳೀಲಿಕ್ಕೆ ಎಲ್ಲ ರೈತರು ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಒಂದು ಸಾವಯವ ಬೆಳೆಯೋಕ್ಕೆ ಮಣ್ಣಲ್ಲೇ ನಾವು ಏನು ಸಾವಯವ ಇಂಗಾಲ ಅಥವಾ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ ಅದು 0.5 ಇರಲೇಬೇಕು. 0.5ಕ್ಕಿಂತ ಕಡಿಮೆ ಇದ್ದರೆ ಅಂಥ ಜಮೀನುಗಳಲ್ಲಿ ಸಾವಯವ ಬೆಳೀಲಿಕ್ಕೆ ನಾವು ರೈತರಿಗೆ ಉತ್ತೇಜನ ಮಾಡಲ್ಲ. ಸೊ ಮಣ್ಣಿನ ಫಲವತ್ತತೆನ ಫಸ್ಟ್ ನಿರ್ವಹಣೆ ಮಾಡಿಕೊಂಡು ಆಮೇಲೆ ಸಾವಯವಕ್ಕೆ ಹೋಗಿ ಅಂತ ರೈತರಿಗೆ ಅಡ್ವೈಸ್ ಮಾಡ್ತೀವಿ. ಜೊತೆಗೆ ಸಾವಯವ ಬೆಳಿಬೇಕಾದ್ರೆ ಈ ಥರ ನಾವೇನು ಕಮರ್ಷಿಯಲ್ ಕ್ರಾಪು ಬಾಳೆ ಇವೆಲ್ಲ ಯಥೇಚ್ಛವಾಗಿ ಆಹಾರವನ್ನು ಬೇಡ್ತವೆ, ಇವಕ್ಕೆ ಕೊಡಬೇಕು. ಈಗ ನಾವು ರೈತ ಬಾಳೆ ಬೆಳೆದಾಗ ನಮಗೆ ಮಿನಿಮಮ್ ಅಂದ್ರೆ 10-12 ಟನ್ ಬರಬೇಕು. ಅವಾಗ ಮಾರ್ಕೆಟ್ ರೇಟು ಇದ್ದರೆ ನಮಗೆ ಸ್ವಲ್ಪ ದುಡ್ಡು ಕೈ ಸಿಗುತ್ತೆ, ಮುಂದಿನ ಬೆಳೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಸಾವಯವ ಬೆಳೀಲಿಕ್ಕೆ ಹೋದರೆ ಸಾವಯವ ಬೆಳೆಯಲ್ಲಿ ನಮಗೆ ಸಾರಜನಕ ರಂಜಕ ಇವನ್ನ ನಾವು ಅವಕ್ಕೆ ಜಾಸ್ತಿ ಕೊಡಲಿಕ್ಕಿಲ್ಲ, ಕೊಡ್ತೀವಿ ಕೊಡಲಿಕ್ಕಿಲ್ಲ. ಅವಾಗ ನಮಗೇನಾಗುತ್ತೆ, ಸಾಕಷ್ಟು ಕೊಟ್ಟಿಗೆ ಒಬ್ಬರನ್ನ ಒದಗಿಸ್ಲಿಕ್ಕೆ ಆಗಲ್ಲ, ಒಂದು ಸರಿ ಎರಡು ಸರಿ ಕೊಟ್ಟಿಗೆ ಒಬ್ಬರು ಅಷ್ಟೇ ಕೊಟ್ಟಿರ್ತಾರೆ. ಆವಾಗ ಏನಾಗ್ತದೆ, ನಮ್ಗೆ ಇಳುವರಿನಲ್ಲಿ 10 ಕೆಜಿ ಬರೋದಕ್ಕೆ 6-8 ಕೆಜಿ 5 ಕೆಜಿ 6 ಕೆಜಿ ಬರುತ್ತೆ. ಇದಕ್ಕೆ ನಾವೇ ನಿದರ್ಶನ, ನಮ್ಮಲ್ಲಿ ಒಂದು 4 ಎಕರೆ ಸಾವಯವ ಬಾಳೆ ಬೆಳೆದು ಸೊ ಈ ವರ್ಷ ತುಂಬ ಚೆನ್ನಾಗಿ ರೇಟ್ ಇತ್ತು, 60-65 ರೂಪಾಯಿ ರೇಟ್ ಸಿಗೋತ್ತಿಗೆ ಆವರೇಜ್ 5.5 ಕೆಜಿ ಬಂದಿದೆ. ಒಂದು ಗಿಡಕ್ಕೆ ಆವರೇಜ್ 5.5 ಕೆಜಿ ಬಂದಿದೆ, ಒಂದು ಗೊನೆ 5.5 ಕೆಜಿ ಬಂದಿದೆ. ಸೊ ಅದನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ನಾವು ಎಲ್ಲೇ ತೊಗೊಂಡೋದ್ರು, ಬೇರೆ ತೊಗೊಂಡೋದ್ರೆ ಮಾರ್ಕೆಟಲ್ಲಿ 55 ರೂಪಾಯಿ ಇದೆ. ಇದು 5 ಕೆಜಿ 6 ಕೆಜಿ ಒಳಗಡೆ ಬಂದಿದೆ ಸೆಕೆಂಡ್ ಹಾಕಂತೀವಿ ಅಂದ್ಬಿಟ್ಟು 25 ರೂಪಾಯಿ ಕೆಜಿ ಕೊಡ್ತೀವಿ ಅಂತಾರೆ. ಅಂದರೆ ಹಣ್ಣು ಕೂಡ ಸಣ್ಣಕ್ಕೆ ಬರುತ್ತೆ, ಹಣ್ಣು ಮೀಡಿಯಂ ಸೈಜ್ ಇದೆ, ಚಿಪ್ಗಳು ಕಡಿಮೆ ಇದೆ, ಬಟ್ ಹಣ್ಣು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಆಮೇಲೆ ತುಂಬ ಜನ ನಾವು ಕೊಟ್ಟಂಥ ರೈತರು ಭಾಳ ಚೆನ್ನಾಗಿದೆ ಸರ್ ಇದು, ತುಂಬ ದಿನ ಇಟ್ಟಿದ್ದೀವಿ ನಾವು ಹಣ್ಣು ಮಾಡಿ ಏನು ಕೆಟ್ಟಿಲ್ಲ ಅಂತ ಎಲ್ಲ ಹೇಳಿದ್ದಾರೆ, ಒಪಿನಿಯನ್ ಬಂದಿದೆ. ಬಟ್ ನಮಗೇನಾಯಿತು, ನಾವು ಇದನ್ನು ಬೆಳೆದ್ಬಿಟ್ಟು ಲಾಸ್ ಆಗುತ್ತಲ್ಲ ಅನ್ನೋ ದೃಷ್ಟಿಲಿ ಕೊನೆಗೆ ನಾವೇ ರೆಫೈನಿಂಗ್ ಚೇಂಬರ್ ಮಾಡಿ ಇತಲಿನಲ್ಲಿ ಇದನ್ನು ಟ್ರೀಟ್ ಮಾಡಿ ಅದನ್ನು ಅಲ್ಲೇ ಸೇಲ್ ಮಾಡಿದ್ವು 50 ರೂಪಾಯಿ ನಮಗೆ. ಹಾಗಾಗಿ ನಮಗೆ 55,000-60,000 ಖರ್ಚು ಮಾಡಿದ್ದು ನಮಗೆ ಸುಮಾರು 1-1.5 ಲಕ್ಷ ರೂಪಾಯಿ ನಮಗೆ ಆದಾಯ ಬಂತು. ಎಲ್ಲಿ ನಾವು ರೈತರು ತಪ್ಪಾಗ್ತಿರೋದು ಅಂದರೆ ಮಾರ್ಕೆಟಿಂಗ್ ಇಲ್ಲ ಸಾವಯವ ಬೆಳೆದಂಥ ರೈತರಿಗೆ. ನೀವು ಸಾವಯವ ಬೆಳೆದಿದ್ದೀರಾ, ನಿಮಗೆ ನಾರ್ಮಲಾಗಿ ಬೆಳೆದಕ್ಕಿಂತ 10-20 ರೂಪಾಯಿ ಜಾಸ್ತಿ ಸಿಗಬೇಕು ಸಾವಯವ ರೈತರಿಗೆ, ಆವಾಗ ಮಾತ್ರ ಇದಕ್ಕೆ ಬೆಲೆ ಬರುತ್ತೆ. ಆಮೇಲೆ ಬೆಳೆದಂಥ ರೈತನಿಗೆ ಕೈಗೆ ಸ್ವಲ್ಪ ದುಡ್ಡು ಸಿಗುತ್ತೆ ಸರ್. ಇದು ಈಗ ಸಾವಯವ ಪದ್ಧತಿಯಲ್ಲಿ ನಾವು ಪೋಷಕಾಂಶಗಳನ್ನು ಒದಗಿಸೋದಾದರೆ ನಾಟಿ ಮಾಡೋದಕ್ಕೆ ಮುಂಚೆ ನೀವು ಹೇಳಿದಿರಿ ಎಲ್ಲ ಸಾವಯವ ಅಂಶಗಳನ್ನೇ ನಾವು ಭೂಮಿಗೆ ಸೇರಿಸೋದು ಅಂತ, ಆ ನಂತರ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಪೋಷಕಾಂಶಗಳನ್ನು ಒದಗಿಸ್ಬೇಕು, ಯಾವ ರೂಪದಲ್ಲಿ ಒದಗಿಸ್ಬೇಕು? ಸರ್, ಆ್ಯಕ್ಚುಲಿ ಬಾಳೆಗೆ ಸಾವಯವ ಮಾಡ್ತಕ್ಕಂಥ ರೈತರು ಕಡಿಮೆ ಇತ್ತೀಚೆಗೆ. ಕೆಲವು ಸಾವಯವ ರೈತರು ಮಾಡ್ತೀವಿ ನಾವು ಅಂತ ಹೊರಟಂತರು ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಏನಾಗುತ್ತೆ, ಹೆಚ್ಚಾಗಿ ನಾವು ಹಸಿರು ಗೊಬ್ಬರ ಅಂತ ಉಪಯೋಗಿಸ್ತಾರೆ ಅವರು. ಸೆಣಬಾಗ್ಬೋದು, ಅಲಸಂದೆ ಆಗ್ಬೋದು, ಹುರುಳಿ, ಈ ಥರದ ಬೆಳೆದ್ಬಿಟ್ಟು ಒಂದು ಸರಿ ಹೂ ಆಗೋದಕ್ಕಿಂತ ಮೊದಲು ಭೂಮಿಗೆ ಅದನ್ನು ಸೇರಿಸ್ಬಿಡ್ತಾರೆ. ಸೇರಿಸಿದಾಗ ಮಣ್ಣು ಫಲವತ್ತಾಗಿ ಇರುತ್ತೆ. ಜೊತೆಗೆ ಕೊಟ್ಟಿಗೆ ಗೊಬ್ಬರನ ಒಂದು ಗುಂಡಿ ಕಡಿಮೆ ಅಂದರೂ 15-20 ಕೆ ಜಿಯಷ್ಟು ಕೊಟ್ಟಿಗೆ ಗೊಬ್ಬರ ಅದಕ್ಕೆ ಹಾಕ್ತಾರೆ. ಆಮೇಲೆ ಬೇವು ಸ್ಟೀಮನ್ನು ಹಾಕಿ ಟ್ರೀಟ್ ಮಾಡಿ ಅದಕ್ಕೆ ಕಂದನ್ನು ಇಟ್ಬಿಟ್ಟು ನಾಟಿ ಮಾಡ್ತಾರೆ. ಸೊ ಅದರಲ್ಲಿ ಏನಾಗ್ತದೆ ಅಂದರೆ ಸಾವಯವ ಪ್ರಮಾಣದಲ್ಲಿ ಸಾರಜನಕ ರಂಜಕ ಪೊಟಾಷನ್ನು ಆ ಬಾಳೆ ರಿಕ್ವೈರ್ಮೆಂಟ್ ಇರತಕ್ಕಂಥ ಒದಗಿಸ್ತಕ್ಕಂಥದ್ದು ಸಾವಯವ ವಸ್ತುಗಳು ಕಡಿಮೆ ಇದೆ ಸರ್, ಅಷ್ಟೊಂದು ಸಿಗ್ತಾ ಇಲ್ಲ. ನಂತರ ನಾಟಿ ಮಾಡಿ ಅದು ಬೆಳವಣಿಗೆ ಹಂತದಲ್ಲಿ ಹೌದು ಸ್ವಲ್ಪ ಕಷ್ಟ ಆಗುತ್ತೆ. ಬೆಳವಣಿಗೆ ಹಂತದಲ್ಲಿ ಬೆಳೆತಾ ಬೆಳೀತಾ ಜಾಸ್ತಿ ಪೋಷಕಾಂಶನ ಕೇಳ್ತಾ ಹೋಗುತ್ತೆ. ನಾವು ಒಂದು ಗಿಡ ಎರಡು ಗಿಡ ಮನೆ ಹತ್ರ ಹಾಕಿರ್ತಾರೆ, ಯಾವುದೇ ಗೊಬ್ಬರ ಕೊಡಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾವು ಎಕರೆಗಟ್ಟಲೆ ಹಾಕಿದಾಗ ಎಲ್ಲ ಗಿಡಗಳು ಆ ಥರ ಇಳುವರಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ತುಂಬ ಗಿಡಗಳು ಗೊನೆ ಬರಲಿಕ್ಕಿಲ್ಲ, ಗೊನೆ ಬಂದು ಕುತ್ತಿಗೆ ಹಾಗೆ ನಿಂತಿರುತ್ತವೆ. ಸೊ ಹಾಗಾಗಿ ಬಾಳೆನೆಲ್ಲ ಸಾವಯವ ಬೆಳೆಯೋಕ್ಕೆ ಕೆಲವೇ ಕೆಲವು 100-200 ಹಾಕೊಂಡ್ರೆ ಮೇಂಟೈನ್ ಮಾಡ್ತಾರೆ. ಎಕರೆಗಟ್ಟಲೆ ಇನ್ನೂ ಯಾವ ರೈತರು ಪ್ರಯತ್ನ ಅದನ್ನು ಮಾಡಿ ನಮಗೆ ಹೆಚ್ಚಿನ ಫಲಿತಾಂಶ ನಮಗೆ ಖಂಡಿತ ಖಂಡಿತ ಖಂಡಿತ ಸರ್. ಈ ಕೂಳೆ ಬೆಳೆಯಲ್ಲೂ ಕೂಡ ಅಷ್ಟೇ ಸಮ ಪ್ರಮಾಣದ ನೀವು ಮುಂಚೆ ಏನು ಕೊಟ್ಟಿರ್ತೀವಿ ಅಷ್ಟೇ ಗೊಬ್ಬರವನ್ನು ಕೊಡಬೇಕಾಗುತ್ತಾ ಅಥವಾ ಅದಕ್ಕಿಂತ ಹೆಚ್ಚಿದ ರೀತಿಯಾದ ಒಂದು ನಿರ್ವಹಣೆ ಬೇಕಾಗುತ್ತಾ ಹೇಗೆ? ನಮಗೆ ತೆನೆಬಾಳೆಲ್ಲ ಕಡಿಮೆ ಅಂದರೆ ಒಂದು ಕಂದಿಗೆ 85-90 ರೂಪಾಯಿ ತಕ್ಕಲು ಖರ್ಚು ಬರುತ್ತೆ ನಮಗೆ. ಪೂರ್ತಿ ಕಟಾವು ಮಾಡತಕ್ಕಂಥ ಬರ್ತಕ್ಕಂಥ ಖರ್ಚು ಗುಂಡಿ ತೆಗೆಯೋದ್ರಿಂದ ಹಿಡಿದು ಕೊನೆ ತಕ್ಕ. ಸೊ ನಮಗೆ ಕಡಿಮೆ ಅಂದರೆ ಒಂದು ಗಿಡದಲ್ಲಿ 20 ಕೆ ಜಿ ಮಿನಿಮಮ್ ಇಟ್ಕೊಂಡ್ರೂ ಸೊ ನಮಗೆ 10 ರೂಪಾಯಿ ಇಟ್ಕೊಂಡ್ರೂ 100 ರೂಪಾಯಿ ಖರ್ಚು ಬಂದರೆ 200 ರೂಪಾಯಿ ನಮಗೆ ಸಿಗ್ತಕ್ಕಂಥ ಒಂದು 100 ರೂಪಾಯಿ ನಮಗೆ ಉಳಿತಾಯ ಆಗ್ತಕ್ಕಂಥದ್ದು ನೋಡಿದ್ದೀವಿ. ಇಳುವರಿ ಜಾಸ್ತಿ ಬಂದಷ್ಟು ಅಥವಾ ಮಾರ್ಕೆಟ್ ರೇಟ್ ಜಾಸ್ತಿ ಆದಷ್ಟು ನಮಗೆ ಬರ್ತಕ್ಕಂಥ ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್. ಸೊ ಹಾಗಾಗಿ ಕೂಳೆ ಬೆಳೆಯಲ್ಲಿ ಏನು ನಾವು ನಿರ್ವಹಣೆ ಮಾಡಬೇಕು ಅಂತಂದರೆ ಒಂದು ಕಟಾವು ಆದ ನಂತರ ಅಂದರೆ ಏನಾಗ್ತದೆ ಬಾಳೆನಲ್ಲಿ ನಾವು ನೋಡ್ತಕ್ಕಂಥ ರೈತರು ಎಲ್ಲ ಒಂದೇ ಸಮಯ ಕಟಾವಿಗೆ ಬರಲ್ಲ. ಸೊ ಒಂದು 10 ಕೊನೆ ಬರುತ್ತೆ, 20 ಕೊನೆ ಬರುತ್ತೆ, ಆ ಥರ ಬರ್ತಾ ಹೋಗುತ್ತೆ. ಅದರಲ್ಲಿ ಏನು ಮಾಡ್ತೀವಿ, 50% ಕಟಾವು ಆದ ನಂತರ ಕೆಳಗಡೆ ಕಂದನ್ನು ಬಿಡ್ಲಿಕ್ಕೆ ಶುರು ಮಾಡ್ತೀವಿ, ಅಲ್ಲಿಂದ ತಕ್ಕ ಬಿಡಲ್ಲ. ಸೊ ಅದಕ್ಕಿಂತ ಮೊದಲೇ ಬಿಟ್ಟರೆ ಆ ಕೊಟ್ಟಂಥ ಆಹಾರ ಇದು ಉಪಯೋಗಿಸ್ಕೊಂಡು ಅದು ಗೊನೆ ಬರಲಿಕ್ಕೆ ಲೇಟ್ ಆಗುತ್ತೆ, ಬಲಿಲಿಕ್ಕೆ ಲೇಟ್ ಆಗುತ್ತೆ. ಸೊ ಹಾಗಾಗಿ 50-70% ಕಟಾವು ಆಯಿತು ನಮ್ಮ ಜಮೀನಲ್ಲಿ ಅಂದರೆ ಆವಾಗ ಕೆಳಗಡೆ ಕೂಳೆ ಬಿಡ್ಲಿಕ್ಕೆ ಶುರು ಮಾಡ್ತೀವಿ. ಅದಕ್ಕೆ 3-3 ಗೊಬ್ಬರ ಸಾಕು ಸರ್. ಇದಕ್ಕೆ 6 ಗೊಬ್ಬರ ಕೊಟ್ಟಿರ್ತೀವಿ, ಅದಕ್ಕೆ 3-4 ಗೊಬ್ಬರ, ಹೆಚ್ಚು ಕಡೆ 3 ಗೊಬ್ಬರ ಕೊಡ್ತಾರೆ. 2-2 ತಿಂಗಳಿಗೆ ಒಂದೊಂದು ಗೊಬ್ಬರ ಕೊಡ್ತಾ ಹೋಗ್ತಾನೆ. ಫಸ್ಟ್ ನಾವು ಕೂಳೆ ಕಟಾವು ಮಾಡಿದ ತಕ್ಷಣ ಅದಾದ 2 ತಿಂಗಳ ನಂತರ ಅಂದರೆ ಅದು ಚಿಗುರುಡೋದು ಬಿಟ್ಟು ಹಂತದಲ್ಲಿ ನಾವು ಅದೇ ಈಗ ನಾವು 70% ಕಟಾವು ಆದ ನಂತರ ನಾವು ಕೂಳೆ ಬಿಡ್ತೀವಿ. ಕೂಳೆ ಬಿಟ್ಟು 1-1.5 ತಿಂಗಳಿಗೆ ಅದು 2-2 ಎಲಾಗಿ 1-2 ಹೈಟಿಗೆ ಬರುತ್ತೆ. ಸೊ ಅದಕ್ಕೆ ಆ ಟೈಮಲ್ಲೇ ಒಂದು ಗೊಬ್ಬರನ ಕೊಟ್ಬಿಡ್ತೀವಿ ಅವ್ರಿಗೆ. ಸೊ ಆವಾಗ ಏನಾಗ್ತದೆ, ನಮ್ಮಲ್ಲಿ ಮೊದಲು ಕೊಟ್ಟಿರೋ ಗೊಬ್ಬರನ ಉಪಯೋಗಿಸಂತ ಹೋಗುತ್ತೆ ಈ ಕೂಳೆ ಬೆಳೆ. ಜೊತೆಗೆ ನಾವೇನು ಬಾಳೆ ಕಟ್ ಮಾಡ್ತೀವಲ್ಲ ಅದನ್ನು ತುಂಬ ಜನ ರೈತರು ಬುಡಕ್ಕೆ ಕಟ್ ಮಾಡಿಬಿಡ್ತಾರೆ. ಆ ಬುಡಕ್ಕೆ ಕಟ್ ಮಾಡೋದನ್ನು ಅವಾಯ್ಡ್ ಮಾಡಿ ಗೊನೆ ಕಟ್ ಮಾಡಿದ ನಂತರ ಎಲೆಗಳು ತೆಗೆದು ಆ ಪೂರ್ತಿ ಬಾಳೆ ಇದನ್ನು ಹಂಗೆ ನಿಲ್ಲಿಸ್ಬೇಕು, ಬಿಟ್ಟು ಗಿಡನೇ ಬಿಟ್ಬಿಡ್ಬೇಕು ಹಾಗೇನೆ. ಸೊ ಅದರಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶವು ಈ ಮರಿ ಬಾಳೆಗೆ ಬರ್ತಾ ಹೋಗುತ್ತೆ. ಸೊ ರಿವರ್ಸ್ ಅದಕ್ಕೆ ತಗೊತಾ ಹೋಗುತ್ತೆ ಅದನ್ನು. ಈ ಪೋಷಕಾಂಶ ತಗೊಂಡಂಗೆ ತಗೊಂಡಂಗೆ ಅದು ಒಣಗಿ ಒಣಗಿ ಸಿಪ್ಪೆಯಾಗಿ ಕೆಳಗಡೆ ಬೀಳುತ್ತೆ. ಸೊ ಈ ಬಾಳೆ ಡಾಮಿನೆಂಟ್ ಆಗಿ ಚೆನ್ನಾಗಿ ಬೆಳೆಯಲಿಕ್ಕೆ ಶುರುವಾಗುತ್ತೆ. ಸಾಮಾನ್ಯವಾಗಿ 100-90% ಬಹುಶಃ ನಾವು ನೋಡಿದ ಕಡೆಯಲ್ಲೆಲ್ಲ ಬುಡಕ್ಕೆ ಕಟ್ ಮಾಡಿರ್ತಾರೆ, ಮಾಡ್ತಾ ಇದ್ರು ಇತ್ತೀಚೆಗೆ ರೈತರುಗಳಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ತುಂಬ ಜನ ಇಲ್ಲ ಸರ್ ಈಗ ನಾವು ಕಟ್ ಮಾಡೋದಕ್ಕೆ ಈ ಚೆನ್ನಾಗಿ ಬಂದಿತ್ತೆ, ಈ ಬಾಳೆ ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಕಟಾವು ಮಾಡ್ಬೇಕಾದ್ರೆ ಆ ರೀತಿ ಕಟ್ ಮಾಡ್ತಕ್ಕಂಥ ಪ್ರವೃತ್ತಿ ಮಾಡಿದ್ದಾರೆ. ಆ ಒಂದು ಪೋಷಕಾಂಶ ಪೂರ್ತಿಯ ಬೇರೆ ಬಾಳೆ ಉಪಯೋಗಿಸೋಣಕ್ಕೆ ಶುರು ಮಾಡ್ತಾ ಹೋಗುತ್ತೆ ಸರ್. ಈಗ ಎಷ್ಟು ಕೂಳೆಯನ್ನು ಗರಿಷ್ಠವಾಗಿ ಬೆಳೀಬೋದು ಕೂಳೆ ಬೆಳೆಯನ್ನು ಸರ್? ಅದರಲ್ಲಿ ಬಾಳೆ ತಳಿಗಳ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ. ಕೆಲವು ನಮ್ಮಲ್ಲಿ ಕೆಲವು ರೈತರೆಲ್ಲ 8 ಜನ ಶಿವಣ್ಣ ಅವರೆಲ್ಲ 6 ಕ್ರಾಪು 5 ಕ್ರಾಪ್ ಎಲ್ಲ ತೊಗೊಂಡಿದ್ದಾರೆ. ಸೊ ಮೇಂಟೈನ್ ಮಾಡ್ಕೊಂಡು ಕಡಿಮೆ ಅಂದ್ರೆ 3 ಒಂದು ತೆನೆಬಾಳೆ 2 ಕೂಳೆ 1 ಅಥವಾ 2 ಕೂಳೆ ಮ್ಯಾಕ್ಸಿಮಮ್ 2 ತಗೊಂತಾರೆ ಎಲ್ಲರೂ. 2 ಕೂಳೆ ಕನಿಷ್ಠ ತಗೊಂಡ್ರೆ ಅನುಕೂಲ ಮತ್ತು ಪ್ರಾಫಿಟಬಲ್ ಅಂತ ನಾವು ಹೇಳ್ತೀವಿ. ಹೆಚ್ಚು ಕೂಳೆ ಆದಷ್ಟು ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಏನೇ ಪೋಷಕಾಂಶ ಒದಗಿಸೋರು ಕೂಡ ಹೌದು, ಅದು ಕ್ವಾಲಿಟಿ ಡಿಟ್ರೇಷನ್ ಆಗ್ತಾ ಹೋಗುತ್ತೆ ಸರ್. ಇದಕ್ಕೆ ನೀರು ನಿರ್ವಹಣೆ ನಾವು ಆಲ್ರೆಡಿ ಒಂದು ರಸವರಿ ಪದ್ಧತಿ ಅಥವಾ ಡ್ರಿಪ್ಪಲ್ಲಿ ಕೊಡೋದ್ರಿಂದ ನಾವು ವಾರಕ್ಕೊಂದು ನೀರು, ಮಳೆಗಾಲದಾಗೆಲ್ಲ ನೀರಿನ ಅವಶ್ಯಕತೆ ಅಷ್ಟಿರಲ್ಲ, ಬೇಸಿಗೆ ಟೈಮಲ್ಲಿ ಇದನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಸೊ ವಾರಕ್ಕೆ ಒಂದು ಸಾರಿ ನೀರು ನೀರಿನ ಫುಲ್ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ಫ್ಲಡ್ ಇರಿಗೇಷನ್ ಅಂತ ಕೆಲವರು ಮಾಡ್ತಾರೆ ಬೇಸಿಗೆನಲ್ಲಿ, ಪೈಪ್ ಹಾಕ್ಬಿಟ್ಟು ಫುಲ್ಲು ನೀರು ಕಟ್ತಾರೆ, ಅದು 4-5 ದಿವಸಕ್ಕೆ ಒಂದೊಂದ್ಸರಿ ಕಟ್ತಕ್ಕಂಥದ್ದು ಸೂಕ್ತ. ಆದರೂ ಅದರಲ್ಲಿ ಕಳೆ ನಿರ್ವಹಣೆ ಅಷ್ಟು ಭಾಳಷ್ಟು ಕಷ್ಟ ಆಗುತ್ತೆ. ಕಳೆ ನಿರ್ವಹಣೆ ಮಾಡಲಿಕ್ಕೆ ಔಷಧಿ ಹೊಡಿತಾರೆ, ನಾವು ಅದನ್ನು ಆದಷ್ಟು ರೌಂಡ್ ಅಪ್ ಈ ಥರದ್ದೆಲ್ಲ ಹೊಡಿಬೇಡಿ ಅಂತ ಇದು ಮಾಡ್ತೀವಿ. ಸೊ ಹಾಗಾಗಿ ಹನಿ ನೀರಾವರಿಗೆ ತುಂಬ ಜನ ಒಲವು ತೋರ್ತಿರೋದು. ನಮಗೆ ಯಾವುದೇ ಹಣ್ಣಿನ ಬೆಳೆಗಳಲ್ಲಿ ಬಹಳ ಬೇಗ ಹೆಚ್ಚು ರೋಗಬಾಧೆ ಮತ್ತು ಕೀಟಬಾಧೆಗಳು ಕಾಡ್ತವೆ, ಇವುಗಳನ್ನು ಯಾವ ಹಂತದಲ್ಲಿ ರೋಗಬಾಧೆ ಕಾಡ್ತಿರುವಾಗುತ್ತೆ ಅವುಗಳನ್ನ ಹೇಗೆ ನಿರ್ವಹಿಸ್ತೀವಿ? ನಾವು ಬಾಳೆ ನಾಟಿ ಮಾಡಿ 2 ತಿಂಗಳು ಆದಮೇಲೆ ಬಾಳೆ ಸುಳಿ ಕೊರಲಿಕ್ಕೆ ಒಂದು ಹುಳಷ್ಟು ಶುರು ಆಗುತ್ತೆ, ಸೊ ಬನಾನ ವಿಲ್ಸ್ ಅಂತೀವಿ, ಆ ಒಂದು ಹಂತದಲ್ಲಿ ಸುಳಿ ಒಣಗ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಅದಕ್ಕೆ ಕ್ಲೋರೋಪೈರಿಪಾಸನ್ನು ಒಂದ್ಸರಿ ಡ್ರೆಂಚಿಂಗ್ ಮಾಡ್ತಕ್ಕಂಥದ್ದು, ಎಲೆ ಮೇಲೆ ಸ್ಪ್ರೇ ಮಾಡ್ತೀವಿ, ಎಲೆ ತಿನ್ನ ಹುಳುಗಳು ಸ್ವಲ್ಪ ಬರ್ತಾ ಹೋಗ್ತಾವೆ ಹಂತದಲ್ಲಿ. ಸೊ ಎಲ್ಲ ಕಡೆ ನೋಡಿಕೊಂಡು ರೈತರು ತೋಟದೊಳಗಡೆ ತಿರುಗಾಡ್ತಾ ಇದ್ರೆ ಯಾವ್ದಾದ್ರು ಒಂದು ಗಿಡಕ್ಕೆ ಬಂದಿದ್ರೆ, ಸೊ ಅದು ಎಲ್ಲ ಗಿಡಗಳಿಗೆ ಬರೋದಕ್ಕೆ ಮೊದಲೇ ಒಂದು ಸ್ಪ್ರೇನ ಮಾಡಬೇಕಾಗ್ತದೆ ಸರ್. ಎಲ್ಲ ಗಿಡಗಳು ಒಟ್ಟಿಗೆ ಒಂದು ಸ್ಪ್ರೇ ಕೊಡಬೇಕಾಗುತ್ತೆ. ಸೊ ಅದನ್ನು ಸ್ಪ್ರೇ ಕೊಡ್ಬೇಕಾದ್ರೆ ಅವ್ರೇನು ಪೋಷಕಾಂಶಗಳನ್ನ ಎಲೆ ಮೇಲೆ ಸ್ಪ್ರೇ ಕೊಡ್ತಾರೆ ಆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಕೊಡ್ತಕ್ಕಂಥದ್ದು ತುಂಬ ಜನ ಮಾಡ್ತಾಯಿದ್ರೆ ಮಾಡ್ಬೋದು ಸರ್. ಅದು ಬಿಟ್ಟರೆ ನಿಮಗೆ 4ನೇ ತಿಂಗಳು 5ನೇ ತಿಂಗಳು ಹೋದಂಗೆ ಆ ಒಂದು ಬಾಳೆನಲ್ಲಿ ಕೊರೆತಕ್ಕಂಥ ಹುಳುಗಳು, ಬಾಳೆನಲ್ಲಿ ಒಂಥರ ಲಿಕ್ವಿಡ್ ಹಂಗೆ ಕಂದನ್ನು ಕೊರೆಯಂಥ ಹುಳುಗಳು ಅವಳಿ ಜಾಸ್ತಿ ಆಗುತ್ತೆ. ಇದಕ್ಕೆ ಒಂದು ಆ ತೋಟವನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡಬೇಕು, ಕಸ ಕಡ್ಡಿ ಇಲ್ದಂಗೆ ನೀಟಾಗಿ ತೋಟ ಇಟ್ಕೋಬೇಕು. ಹಾಗೋ ಇದು ಬಂದೈತೆ ಅಕ್ಕಪಕ್ಕ ತೋಟದಲ್ಲಿ ಬಂದಿದ್ರೆ ಇವ್ರ ತೋಟಕ್ಕೂ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದು ಬಂದಿರೋದು ಗುರುತೆಯಾಗಿ ಮಾಡಬೇಕು ಅಂದರೆ ಎಲ್ಲ ಒಂದು ಕಪ್ಪು ಚಿಕ್ಕೆ ಇದ್ರೆ ಕಾಂಡದ ಮೇಲೆ, ಸೊ ಅಲ್ಲಿ ಹುಳ ಎಂಟ್ರಿ ಆಗಿದೆ ಇದೆ ಅಂತ ಗೊತ್ತಾಗುತ್ತೆ. ಅದು 2 ತಿಂಗಳು ಆದಮೇಲೆ ಗೊನೆ ಬರೋ ಟೈಮಲ್ಲಿ ಮುರಿದು ಮುರಿದು ಗಿಡ ಎಲ್ಲ ಬೀಳ್ತಾ ಹೋಗುತ್ತೆ. ಸೊ ಆ ಒಂದು ಹಂತದಲ್ಲಿ ಅವ್ರಿಗೆ ಒಂದು ಲಿಕ್ವಿಡ್ ಥರ ಜೆಲ್ ಥರ ಹೊರಗಡೆ ಬಂದಿರೋದು ಇದರಲ್ಲೆಲ್ಲ ಕಾಣ್ತಾ ಹೋಗುತ್ತೆ ಕಂದ ಮೇಲೆ. ಅದಕ್ಕೆ ಒಂದು ಸ್ಟೆಮ್ ಇಂಜೆಕ್ಷನ್ಸ್ ಅಂತ ಮಾಡ್ತೀವಿ, ಈ ಕ್ಲೋರೋಪೈರಿಪಾಸ್ ಅಥವಾ ಮಾನಕ್ರೋಟೋಪಾಸನ್ನು ಒಂದ ಮೇಲೆ ಒಂದ ಮೇಲೆ ಹಾಕ್ಕೊಂಡು ಭೂಮಿಯಿಂದ ಒಂದಡಿ ಮೇಲಕ್ಕೆ ಆ ಒಂದು ಟ್ರಯಾಂಗ್ಯುಲರ್ ಆಗಿ ಸಿರಿಂಜಲ್ಲಿ ಒಂದು ಇಂಜೆಕ್ಷನ್ ಮಾಡ್ತಕ್ಕಂಥದ್ದು, ಮೇಲ್ಗಡೆ ಟಾಪಿಂದ ಒಂದಡಿ ಬಿಟ್ಟು ಕೆಳಗಡೆಗೆ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಇಡೀ ಕಂದಿಗೆ ಔಷಧಿ ಇದು ಮಾಡ್ತೀವಿ. ಇದನ್ನು ಯಾವಾಗ ಅಂದರೆ ಕಟಾವು ಬರಲಿಕ್ಕೆ ಇನ್ನೂ 2 ತಿಂಗಳಿದೆ ಅನ್ನೋಂತ ಸಂದರ್ಭದಲ್ಲಿ ಈ ಒಂದು ಔಷಧಿನ ಟ್ರೀಟ್ ಮಾಡೋದ್ರಿಂದ ಈ ಒಂದು ಹುಳುಗಳ ಹಾವಳಿನ ನಾವು ಕಡಿಮೆ ಮಾಡ್ಬೋದು. ಅದು ಬಿಟ್ಟರೆ ಗೊನೆನಲ್ಲಿ ಆ ಹಣ್ಣನ್ನು ತಿಂತಕ್ಕಂಥ ಒಂದು ಹುಳು ಬರುತ್ತೆ. ಸೊ ಆ ಹುಳು ಬರೋ ಜೊತೆಗೆ ಮೇಲ್ಗಡೆ ಕಜ್ಜಿ ಕಜ್ಜಿ ಥರ ಬಂದಂಗಾಗಿ ಮಾರ್ಕೆಟಲ್ಲಿ ರೇಟು ಸಿಗೋಲ್ಲ. ಅವು ಎರಡಕ್ಕೂ ಒಂದು ಕವಚ್ ಅಂತ ಸಿಗುತ್ತೆ, ಅದು ಫಂಗಿಸೈಡ್ 2 ಗ್ರಾಮ್ ಹಾಕ್ಕೊಂಡು, ಆಮೇಲೆ ಕ್ಲೋರೋಪೈರಿಪಾಸು 20 EC ಅಂತ ಬರುತ್ತೆ, ಸ್ಟ್ರಾಂಗ್ ಇರ್ತಕ್ಕಂಥದ್ದು ಅಲ್ಲ ಅದು. ಸೊ ಅವೆರಡನ್ನು ಸ್ಪ್ರೇ ಮಾಡಿದ್ರೆ ಒಂದು ಈ ಹುಳುಗಳ ಕಂಟ್ರೋಲ್ ಆಗುತ್ತೆ, ಎರಡನೇದು ಕಜ್ಜಿ ಹಂಗೆ ಬರ್ತಕ್ಕಂಥದ್ದು ಕಂಟ್ರೋಲ್ ಆಗುತ್ತೆ. ಜೊತೆಗೆ ಬಾಳೆ ಸ್ಪೆಷಲ್ ನಾವು ಆ ಗೊನೆಗೆ 2 ಸರಿ ಕೊಡೋದ್ರಿಂದ 20 ದಿವಸ ಅಂತರದಲ್ಲಿ 2 ಸರಿ ಸ್ಪ್ರೇ ಮಾಡೋದ್ರಿಂದ ಕಾಯಿಗಳು ದೃಢವಾಗುತ್ತೆ, ಕಲರ್ ಬರುತ್ತೆ, ಬೇಗ ಮೆಚುರಿಟಿ ಬರ್ತಕ್ಕಂಥದ್ದು, ಮತ್ತು ತೂಕ ಚೆನ್ನಾಗಿ ಬರ್ತಕ್ಕಂಥದ್ದು ನಾವು ಅದ್ರಲ್ಲಿ ನೋಡ್ತಾ ಹೋಗ್ತೀವಿ. ಕೊನೆಗೆ ನಾವು ಔಷಧಿಯನ್ನು ಸಿಂಪಡಿಸಿದ್ರೆ ನಾವು ಕೊನೆ ಕಿತ್ತು ಮಾರುಕಟ್ಟೆಗೆ ತಗೊಂಡೋಗಿ ಗ್ರಾಹಕರು ಜನಸಾಮಾನ್ಯರು ಅದು ತಿಂದಾಗ ಔಷಧಿಯ ಪರಿಣಾಮ ಇಲ್ಲ ಅದು ಔಷಧಿ ಹೊಡಿಬೇಕು. ರೈತರಿಗೆ ಒಂದು ಮಾಹಿತಿ ಕೊಡ್ತೀವಿ, ಕೊನೆ ಬಂದ ನಂತರ ಹೂವು ಬರುತ್ತೆ, ಹೂ ಕಟಾವು ಮಾಡ್ತಾರೆ, ಇನ್ನು ಮುಂದೆ ಚಿಪ್ಪುಗಳು ಬರಲ್ಲ ಅಂದ ತಕ್ಷಣ ಹೂವನ್ನ ಕಟಾವು ಮಾಡ್ತಾರೆ. ಹೂವನ್ನ ಕಟಾವು ಮಾಡಿದ್ಮೇಲೆ ಒಂದು ಸ್ಪ್ರೇ ಕೊಡಿಸ್ತೀವಿ, ಅದಾದ್ನ 20 ದಿವಸಕ್ಕೆ ಒಂದು ಸ್ಪ್ರೇ ಕೊಡ್ತೀವಿ. ಒಂದು ಸಾರಿ ನಿಮ್ಮ ಬಾಳೆಯಲ್ಲಿ ಕೊನೆ ಬಂದ ನಂತರ 80 ದಿವಸ ಬೇಕು ಬಲೀಲಿಕ್ಕದು. ಸೊ 80 ದಿವಸ ಬೇಕಿರೋದ್ರಿಂದ ನಾವು ಸ್ಟಾರ್ಟಿಂಗೇ 2 ಸಾರಿ ಸ್ಪ್ರೇ ಕೊಡೋದ್ರಿಂದ ಒಂದು ಇವು ಕೀಟಗಳಿಗೆ ಇದಕ್ಕೆ ಒಂದು ಸ್ಪ್ರೇ ಕೊಡಿಸ್ತೀವಿ. ಆಮೇಲೆ ಈ ಬನಾನ ಸ್ಪೆಷಲ್ ಅಂತ ನಾವು ಏನು ಹೇಳ್ತೀವಿ ಪೋಷಕಾಂಶ ಅಂತ ಏನು ಹೇಳ್ತೀವಿ 2 ಸರಿ ಸ್ಪ್ರೇ ಮಾಡಿಸ್ತೀವಿ. ಆಮೇಲೆ ಆ ಕಡೆಗೆ 50-60 ದಿವಸ ಬೆಳೀತಾ ಹೋಗುತ್ತೆ, ಅದೆಲ್ಲ ಉಪಯೋಗಿಸ್ಕೊಂಡು ಬೆಳೆದು ಕಟಾವು ಮಾಡೋ ಟೈಮ್ಗೆ ಏನು ರೆಸಿಡಲ್ ಇದರಲ್ಲಿ ಇರಲಿಕ್ಕಿಲ್ಲ. ಖಂಡಿತ ನಾವು ಅವ್ರಿಗೆ ಹೇಳ್ತೀವಿ ಯಾವುದು ಕಟಿಂಗ್ ಏನು ಒಂದು 15 ದಿವಸ 1 ತಿಂಗಳು ಇರೋಂಥಕ್ಕೆ ಹೊಡಿಬೇಡಪ್ಪ ಅಂತ ಒಂದು ಮಾಹಿತಿನೂ ಸಹ ಅವರಿಗೆ ಕೊಡ್ತಾ ಹೋಗ್ತೀವಿ. ಡಾಕ್ಟರ್ ರಾಜಣ್ಣ ಅವರೇ, ನಮ್ಮ ರೈತರು ಎಷ್ಟು ಜನ ತಮ್ಮ ಜಮೀನುಗಳಲ್ಲಿ ಬಾಳೆ ಕೃಷಿಯ ಒಂದು ಪ್ರಯೋಗವನ್ನು ಮಾಡಬೇಕು ಅಂತ ಆಸಕ್ತರಾಗಿರ್ತಾರೆ, ಅಂತಹ ಆಸಕ್ತ ರೈತರು ನಿಮ್ಮನ್ನು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂತ ತವಕದಲ್ಲಿ ಇರ್ತಾರೆ, ಅಂಥವ್ರಿಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. 9-4-9-8-9-7-8-8-3-6 ಇನ್ನೊಮ್ಮೆ 9-4-9-8-9-7-8-8-3-6 ಕೆಳಗರೆ 9-4-4-8-9-7-8-8-3-6 ಇದು ಡಾಕ್ಟರ್ ರಾಜಣ್ಣ ಅವರ ದೂರವಾಣಿ ಸಂಖ್ಯೆ. ಬಾಳೆ ಕೃಷಿಯ ಬಗ್ಗೆ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕರ್ತವ್ಯದ ಸಮಯದ ಅವಧಿಯಲ್ಲಿ ಅವರಿಗೆ ದೂರವಾಣಿಯನ್ನು ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು. ಡಾಕ್ಟರ್ ರಾಜಣ್ಣ ಅವರೇ, ತುಂಬ ಸಂತೋಷ ಇದುವರೆಗೆ ಬಂದು ಬಾಳೆ ಕೃಷಿಯ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗಾಗಿ ಹಂಚಿಕೊಂಡಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಮೈಸೂರು ಜಿಲ್ಲೆ ಸುತ್ತೂರಿನಲ್ಲಿರುವ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಷಯ ತಜ್ಞರಾಗಿರುವ ಜೆಜಿ ರಾಜಣ್ಣ ಅವರೊಂದಿಗೆ ಬಾಳೆ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಕುರಿತ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು SC ಹೇಮಕುಮಾರ್. ನಾಳಿನ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆಯ ಕೃಷಿಕ ಗಿರೀಶ್. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮ್ಗೆ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ್ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ಮಾಡ್ಲಿ ಅದನ್ನ? ಅದ್ರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕಾಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ್ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ಪರಿಸರ ಗೀತೆ ರಚನೆ ದಿವಾಕರ ಹೆಗಡೆ, ಸಂಗೀತ ನಿರ್ದೇಶನ ಮಾಡಿ ಹಾಡಿದ್ದಾರೆ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಬರ ಅನ್ನೋದೊಂದ ದೇವರು ಬರೆದಿಲ್ಲ, ನಾವ ಕರೆದೀವಿ ನೋಡ ನಮ್ಮ ಹೊಲಕ, ದಾರಿ ತಪ್ಪಿದೆ ಈಗ ನಮ್ಮ ಬದುಕ, ದಾರಿ ತಪ್ಪಿದೆ ಈಗ ನಮ್ಮ ಬದುಕ. ಬರ ಅನ್ನೋದೊಂದ ದೇವರು ಬರೆದಿಲ್ಲ, ನಾವ ಕರೆದೀವಿ ನೋಡ ನಮ್ಮ ಹೊಲಕ, ದಾರಿ ತಪ್ಪಿದೆ ಈಗ ನಮ್ಮ ಬದುಕ, ದಾರಿ ತಪ್ಪಿದೆ ಈಗ ನಮ್ಮ ಬದುಕ. ಮುಗಿಲಿನ ಮಳಿ ದೂರ ದೂರಕ ಹರಿದು ಮಣ್ಣ ಕೊಚ್ಚಿತು ಹೊಳೆ ಸೇರುದಕ್ಕ, ಕಾರ ಮುಗಿಲಿನ ಮಳಿ ದೂರ ದೂರಕ ಸರಿದು ಮಣ್ಣ ಕೊಚ್ಚಿತು ಹೊಳೆ ಸೇರುದಕ್ಕ, ಹಾರೋ ಗಾಳಿಯ ಹಿಂದೆ ತೂರಿ ಬಿಟ್ಟೆವು ಧೂಳ, ಹಾರೋ ಗಾಳಿಯ ಹಿಂದೆ ತೂರಿ ಬಿಟ್ಟೆವು ಧೂಳ, ಸಾರ ಹೋಯಿತು ನದಿ ಸಾಗರಕ, ಸಾರ ಹೋಯಿತು ನದಿ ಸಾಗರಕ, ಸಾರ ಹೋಯಿತು ನದಿ ಸಾಗರಕ. ಬರ ಅನ್ನೋದೊಂದ ದೇವರು ಬರೆದಿಲ್ಲ, ನಾವ ಕರೆದೀವಿ ನೋಡ ನಮ್ಮ ಹೊಲಕ, ದಾರಿ ತಪ್ಪಿದೆ ಈಗ ನಮ್ಮ ಬದುಕ, ದಾರಿ ತಪ್ಪಿದೆ ಈಗ ನಮ್ಮ ಬದುಕ. ತಂತಿ ಕಂಬವ ನಂಬಿ, ಯಂತ್ರ ತಂತ್ರವ ನಂಬಿ, ಕಂತ ತೆಗೆಸಿದ ಬೋರು ಒಡಲುದಕ್ಕ, ತಂತಿ ಕಂಬವ ನಂಬಿ, ಯಂತ್ರ ತಂತ್ರವ ನಂಬಿ, ಕಂತ ತೆಗೆಸಿದ ಬೋರು ಉಡಲುದಕ್ಕ, ಅಂತಪ್ಪ ಬಾವಿಗೂ ನಿಂತ ನೀರಿಲ್ಲಂದ್ರ, ಅಂತಪ್ಪ ಬಾವಿಗೂ ನಿಂತ ನೀರಿಲ್ಲಂದ್ರ, ಚಿಂತಿಯಾಗ್ಯದ ಈಗ ನಮ್ಮ ಜನಕ, ಚಿಂತಿಯಾಗ್ಯದ ಈಗ ನಮ್ಮ ಜನಕ, ಚಿಂತಿಯಾಗ್ಯದ ಈಗ ನಮ್ಮ ಜನಕ. ಬ ಬರ ಅನ್ನೋದೊಂದ ದೇವಾರು ಬರದಿಲ್ಲ, ನಾವ ಕರೆದೀವಿ ನೋಡ ನಮ್ಮ ಹೊಲಕ, ದಾರಿ ತಪ್ಪಿದೆ ಈಗ ನಮ್ಮ ಬದುಕ, ದಾರಿ ತಪ್ಪಿದೆ ಈಗ ನಮ್ಮ ಬದುಕ. ಹರಗಿ ಮಳಿಯ ಹಿಡಿದು ಕೆರೆಗೆ ತುಂಬಲು ಬೇಕು, ಹರಗಿ ಹಚ್ಚಿದ ಬೆಳಿ ಬೆಳೆಯುವುದಕ್ಕ, ಮುರಗಿ ಮಳಿಯ ಹಿಡಿದು ಕೆರೆಗೆ ತುಂಬಲು ಬೇಕು, ಹರಗಿ ಹಚ್ಚಿದ ಬೆಳಿ ಬೆಳೆಯುವುದಕ್ಕ, ಉರಿಯ ಹತ್ತಿದೆ ಜಗ ಕರೆದು ತಾ ಜನರನ್ನ, ಉರಿಯ ಹತ್ತಿದೆ ಜಗ ಕರೆದು ತಾ ಜನರನ್ನ, ಕೆರೆಯ ತುಂಬಿದ ಹೂಳ ತೆಗೆಯುದಕ್ಕ, ಕೆರೆಯ ತುಂಬಿದ ಹೂಳ ತೆಗೆಯುದಕ್ಕ, ಕೆರೆಯ ತುಂಬಿದ ಹೂಳ ತೆಗೆಯುದಕ್ಕ. ಬರ ಅನ್ನೋದೊಂದ ದೇವರು ಬರೆದಿಲ್ಲ ನಾವಾಕ.